ಸಚಿವ ಎಚ್ಡಿ ಕುಮಾರಸ್ವಾಮಿ ಅಸಮಾಧಾನ. ವಿದ್ಯಾರ್ಥಿಗಳು ಜ್ಞಾನ ಮತ್ತು ಕೌಶಲ್ಯ ಹೆಚ್ಚಿಸಿಕೊಳ್ಳುವಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕರೆ. ತುಮಕೂರಿನಲ್ಲಿ ನಾಳೆಯಿಂದ 19 ವರ್ಷದೊಳಗಿನವರ ರಾಷ್ಟೀಯ ಅಥ್ಲೆಟಿಕ್ಸ್ ಸ್ಪರ್ಧೆ, 1000ಕ್ಕೂ ಅಧಿಕ ಕ್ರೀಡಾಪಟುಗಳು ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಆಕಾಶವಾಣಿ ಹಾಸನ 102.2 ಮೆಗಾಹರ್ಟ್ಸ್. ಈಗ ಸಮಯ ಸರಿಯಾಗಿ 6:50.21. ಈಗ ಕೇಳಿ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೂ ಮತ್ತು ಪ್ರೀತಿಯ ಕೇಳುಗರಿಗೆ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿ ಕಂಕಣ, ಸಮಗ್ರ ಕೃಷಿ ಪದ್ದತಿಗಳ ಅಳವಡಿಕೆ ಕುರಿತು ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಪದ್ದತಿಗಳ ಅಳವಡಿಕೆ ಈ ಕುರಿತು ಕೃಷಿ ವಿಜ್ಞಾನಿ ಡಾ ಜಿ ಪ್ರಮೋದ್ ಅವರೊಂದಿಗೆ ಸಂದರ್ಶನವನ್ನು ಆಲಿಸಬಹುದು. ಸಂದರ್ಶಕರು ಅರಕಲಗೋಡು ವಿ ಮಧುಸೂಧನ್. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸುವವರು ಕೃಷಿ ಇಲಾಖೆ ಹಾಸನ. ತೆನೆಗೆ ತೆನೆಯ ಸಿಹಿ ಮುತ್ತು, ಹೊಸ ಗಾಳಿ ಬೀಸುವಾಗ ಬೆವರ ಬೆಲೆ ನಮಗೆ ಗೊತ್ತು, ತೆನೆ ತೂಗಿಯಾಡುವಾಗ ಕೃಷಿ ಕಂಕಣ. ಅವನಾಸ್ತಿ ನೇಗಿಲು ನಮ್ಮ ಸಾಕೋ ಭೂಮಿ ತಾಯಿ, ನನ್ನ ನಿನ್ನ ಕಾಯ್ಗಳು ನಮ್ಮ. ಸಮಗ್ರ ಕೃಷಿ ಪದ್ಧತಿಗಳ ಅಳವಡಿಕೆ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ. ಆಲಿಸಿ ಕೃಷಿ ಕಂಕಣ. ಬೆವರಿನ ಹನಿಗಳ ಪ್ರತಿಫಲವೇ ದವಸದ ರಾಶಿಯು, ನೆಲದಲೆ ಅಡಗಿದ ರೈತನಿಗೆ ಮಧುರೆ ಕಾಶಿಯು. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಕಂಕಣ ಕೃಷಿ ಇಲಾಖೆಯ ಪ್ರಾಯೋಜಿತ ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಈಗಾಗಲೇ 5 ಕಾರ್ಯಕ್ರಮಗಳು ಮುಕ್ತಾಯವಾಗಿ ಇದು 6ನೆಯ ಕಾರ್ಯಕ್ರಮ ಇಂದು ಪ್ರಸಾರವಾಗ್ತಿದೆ. ಪ್ರತಿ ಕಾರ್ಯಕ್ರಮದ ಕಡೆಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತೇವೆ. ಕಾರ್ಯಕ್ರಮಕ್ಕೆ ಪೂರಕವಾಗಿ ಸರಿಯಾದಂತಹ ಉತ್ತರವನ್ನು ಬರುವ ಸೋಮವಾರದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಪತ್ರಗಳನ್ನು ಬರೆದು ಕಳುಹಿಸಿಕೊಡಿ. ಉತ್ತರಗಳು ಸರಿಯಾಗಿದ್ದಲ್ಲಿ ನಿಗದಿತ ಸಮಯದೊಳಗೆ ನಮ್ಮ ನಿಲಯವನ್ನು ತಲುಪಿದಂತಹ ಪತ್ರಗಳನ್ನು ಕಾರ್ಯಕ್ರಮದಲ್ಲಿ ಅಳವಡಿಕೆ ಮಾಡಿಕೊಳ್ತೇವೆ. ಹಾಗೆಯೇ ಲಾಟರಿ ಮೂಲಕ ವಿಜೇತರನ್ನು ಆರಿಸುತ್ತೇವೆ. ರೈತ ಬಾಂಧವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಪದ್ದತಿಗಳ ಅಳವಡಿಕೆ ಕುರಿತಂತೆ ಕೃಷಿ ವಿಜ್ಞಾನಿ ಡಾ ಜಿ ಪ್ರಮೋದ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಆತ್ಮೀಯ ಕೇಳುಗರೇ, ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲೆಗೆ ಸೂಕ್ತವಾದ ಸಮಗ್ರ ಕೃಷಿ ಪದ್ಧತಿಗಳ ಅಳವಡಿಕೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಸಮಗ್ರ ಕೃಷಿ ಪದ್ಧತಿ ಅನ್ನುವಂಥದ್ದು ಇವತ್ತು ರೈತರ ಕಲ್ಯಾಣದ ಒಂದು ಅಂಶ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ಯಾವುದೋ ಒಂದು ಪದ್ಧತಿಯನ್ನು ಅಳವಡಿಕೆಯನ್ನು ಮಾಡಿಕೊಂಡು ಕೇವಲ ಕೃಷಿಗೆ ಜೋತು ಬೀಳದೆ ಸಮಗ್ರ ಕೃಷಿಯನ್ನು ಅಳವಡಿಕೆ ಮಾಡಿಕೊಂಡಾಗ ಅವರ ಆದಾಯ ಹೆಚ್ಚಳವಾಗುತ್ತೆ ಅಂಥೇಳಿ ಅನೇಕ ಸಂಶೋಧನೆಗಳು ಹೇಳಿದ್ದಾವೆ. ಈ ನಿಟ್ಟಿನಲ್ಲಿ ಇವತ್ತು ಸರ್ಕಾರವು ಕೂಡ ಸಮಗ್ರ ಕೃಷಿ ಪದ್ಧತಿಗಳ ಅಳವಡಿಕೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾ ಇದೆ. ಅನೇಕ ಕೃಷಿಕರು ಸಮಗ್ರ ಕೃಷಿ ಪದ್ಧತಿಗಳನ್ನು ಅಳವಡಿಕೆಯನ್ನ ಮಾಡಿಕೊಂಡು ಇವತ್ತು ಕೃಷಿಯನ್ನ ಮಾಡ್ತಾ ಮಾಡ್ತಾ ಆರ್ಥಿಕವಾಗಿಯೂ ಕೂಡ ಸಬಲರಾಗ್ತಾ ಇದ್ದಾರೆ. ಆದರೆ ಯಾವ ಯಾವ ಪ್ರದೇಶಕ್ಕೆ ಯಾವ ಯಾವ ಹಿಡುವಳಿಗೆ ಅನುಗುಣವಾಗಿ ನಾವು ಎಂತಹ ಸಮಗ್ರ ಕೃಷಿ ಪದ್ಧತಿಗಳನ್ನು ಅಳವಡಿಕೆಯನ್ನ ಮಾಡಿಕೊಳ್ಳಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಹಾಸನ ಜಿಲ್ಲೆಗೆ ಯಾವ ಕೃಷಿಯ ಪದ್ಧತಿಗಳು ಅಥವಾ ಸಮಗ್ರ ಕೃಷಿ ಪದ್ಧತಿಗಳು ಅನುಕೂಲ ಆಗುತ್ತೆ, ಹೊಂದಿಕೊಳ್ಳುತ್ತೆ, ಅದನ್ನು ಅಳವಡಿಕೆಯನ್ನ ಮಾಡಿಕೊಳ್ಳುವ ಮೂಲಕ ನಾವು ಹೇಗೆ ಅಭಿವೃದ್ಧಿಯನ್ನ ಹೊಂದಬಹುದು, ನಮ್ಮ ಕೃಷಿಗೆ ಮತ್ತೆ ನಮ್ಮ ಬದುಕಿಗೆ ಹಾಗೂ ಆರ್ಥಿಕವಾಗಿ ಹೇಗೆ ಇದು ನೆರವಾಗುತ್ತೆ ಅನ್ನುವಂತಹ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಡಾಕ್ಟರ್ ಜಿ ಪ್ರಮೋದ್ ಅವರು. ಡಾಕ್ಟರ್ ಪ್ರಮೋದ್ ಅವರೇ, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಸಮಗ್ರ ಕೃಷಿಯ ಬಗ್ಗೆ ನಾವು ಇವತ್ತು ಹೆಚ್ಚು ಹೆಚ್ಚು ಕೇಳ್ತಾ ಇದ್ದೇವೆ, ಏನು ಸಮಗ್ರ ಕೃಷಿ ಅಂತ ಹೇಳಿದ್ರೆ? ಸರ್, ಸಮಗ್ರ ಕೃಷಿ ಪದ್ಧತಿ ಅಂದ್ರೆ ಇದು ನಾವು ಇವತ್ತೇನು ಕೃಷಿ ಅನ್ನೋದನ್ನ ಮಾಡ್ತಾ ಇದೀವೋ, ಈ ಕೃಷಿ ಜೊತೆಗೆ ಅದಕ್ಕೆ ಪೂರಕವಾದಂಥ ಉಪಕಸಬುಗಳನ್ನು ನಾವು ಕೃಷಿ ಜೊತೆಗೇನೆ ಮಾಡೋದನ್ನ ನಾವು ಸಮಗ್ರ ಕೃಷಿ ಪದ್ಧತಿ ಅಂತ ಕರಿತೇವೆ ಸರ್. ಉದಾಹರಣೆಗೆ ಹೇಳಬೇಕು ಅಂದರೆ ನಾನು ಬೆಳೆಗಳ ಜೊತೆಗೆ ಒಂದು ತೋಟಗಾರಿಕಾ ಬೆಳೆಗಳಾಗಿರ್ಬೋದು, ಮೀನು ಸಾಕಾಣಿಕೆ ಆಗಿರ್ಬೋದು, ಕೋಳಿ ಸಾಕಾಣಿಕೆ ಆಗಿರ್ಬೋದು, ಹೈನುಗಾರಿಕೆ ಆಗಿರ್ಬೋದು, ಹಾಗೂ ಕುರಿ ಮೇಕೆ ಸಾಕಾಣಿಕೆ, ಈ ಥರದನ್ನೆಲ್ಲವನ್ನು ಕೂಡ ನಾವು ಅಳವಡಿಸ್ಕೊಂಡು ನಮ್ಮ ಒಂದು ರೈತರ ಆದಾಯನ ನಾವು ಹೆಚ್ಚಿಸ್ತಕ್ಕಂಥ ಒಂದು ಕೃಷಿನ ನಾವು ಸಮಗ್ರ ಕೃಷಿ ಪದ್ಧತಿ ಅಂತ ಕರೆಸ್ಕೊಳ್ಳುತ್ತೆ ಸರ್. ಇದನ್ನ ಸಮಗ್ರ ಕೃಷಿ ಪದ್ಧತಿ ಅಂತ ಹೇಳಿ ನಾವು ಕರಿತೇವೆ. ಈ ಸಮಗ್ರ ಕೃಷಿ ಪದ್ಧತಿ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಲಾಭದಾಯಕವಾಗಿರುತ್ತೆ? ಸಮಗ್ರ ಕೃಷಿ ಪದ್ಧತಿ ಅಂತಕ್ಕಂಥದ್ದು ರೈತ ಒಂದೇ ಒಂದು ಕೃಷಿ ಮೇಲೆ ಅವಲಂಬಿತರಾಗದೇನೆ ಉಪಕಸಗಳ ಮೇಲೆ ಅವನು ಅವಲಂಬಿತನಾಗಿದ್ದಾಗ ಏನಾಗುತ್ತಂದ್ರೆ ಒಂದು ಅವನ ಉತ್ಪಾದಕತೆ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ ಸರ್. ನಾವೇನು ಇವತ್ತು ಎಕರೆವಾರು ನಾವು ಉತ್ಪಾದನೆ ನೋಡೋದಾದರೆ ಪ್ರತಿ ವರ್ಷ ನಮಗೆ ಕ್ಷೀಣಿಸ್ತಾ ಬರ್ತಿದೆ. ಉದಾಹರಣೆಗೆ ಹೇಳಬೇಕಾದ್ರೆ ಈಗ ಮೆಕ್ಕೆಜೋಳದ್ದು ವರ್ಷದಿಂದ ವರ್ಷಕ್ಕೆ ಮೆಕ್ಕೆಜೋಳದ ಉತ್ಪಾದನೆ ನಮಗೆ ಕಡಿಮೆ ಆಗ್ತಾನೆ ಬರ್ತಾ ಇದೆ. ಸೊ ಆ ಒಂದು ನಿಟ್ಟಿನಲ್ಲಿ ಇನ್ನು ಬೇರೆ ಒಂದು ಫಲಗಳು ಅಷ್ಟೇ, ಈ ತೆಂಗಿನ ಗಿಡಗಳಾಗಿರ್ಬೋದು, ಅದರಲ್ಲೂ ಕೂಡ ಅಂದರೆ ಪ್ರತಿ ವರ್ಷ ನಮಗೆ ಇಳುವರಿ ಕಡಿಮೆ ಆಗ್ತಾ ಬರ್ತಿರ್ತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ಸೊ ಆ ಒಂದು ನಿಟ್ಟಿನಲ್ಲಿ ಸಮಗ್ರ ಕೃಷಿ ಪದ್ಧತಿನ ಅಳವಡಿಸ್ಕೊಂಡಾಗ ನಮಗೆ ಇವುಗಳ ಒಂದು ಉತ್ಪಾದನೆ ಕೂಡ ಜಾಸ್ತಿ ಆಗ್ತಕ್ಕಂಥದ್ದು ಬರುತ್ತೆ. ಅದು ಏನಂತ ಹೇಳಿದ್ರೆ ಉಪಕಸಬುಗಳನ್ನ ನಾವು ಯಾವಾಗ ಆಧರಿಸ್ತೀವೋ ಅವಾಗ ನಮ್ಮಲ್ಲಿ ಉಂಟಾಗ್ತಕ್ಕಂಥ ಎಲ್ಲಾ ತ್ಯಾಜ್ಯಗಳನ್ನ ನಾವು ಪುನರ್ಬಳಕೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಸರ್. ಸೊ ಇದು ಒಂದು ನಮಗೆ ತುಂಬಾ ಮುಖ್ಯವಾದಂಥ ಲಾಭ ಅಂತಾನೆ ಹೇಳ್ಬೋದು. ಒಂದು ಉತ್ಪಾದಕತೆ ಜಾಸ್ತಿ ಆಗುತ್ತೆ, ಅದ್ರ ಜೊತೆಗೇನೆ ನಮ್ಮ ಒಂದು ಯಾವುದೇ ಒಂದು ವಸ್ತು ಅನುಪಯುಕ್ತ ಅಂತ ಅನ್ಸ್ಕೊಳ್ಳೋದಿಲ್ಲ, ಪ್ರತಿಯೊಂದು ವಸ್ತುನ ನಾವು ಉಪಯುಕ್ತವಾಗಿ ನಾವು ಅದನ್ನ ಬಳಸಬಹುದು. ಇನ್ನು ಹೇಳೋದಾದ್ರೆ ಹೈನುಗಾರಿಕೆ, ಹೈನುಗಾರಿಕೆನಲ್ಲಿ ನಾವು ಕೃಷಿ ಜೊತೆ ಮಾಡಿದಾಗ ನಮ್ಮ ಹೊಲಕ್ಕೆ ಬೇಕಾಗಿರ್ತಕ್ಕಂತ ನಮ್ಮ ತೋಟಕ್ಕೆ ಬೇಕಾಗಿರ್ತಕ್ಕಂತ ಒಳ್ಳೆ ಗೊಬ್ಬರನ ನಾವು ಪಡಿಬಹುದು ನೋಡಿ. ಈಗ ಅದ್ರ ಜೊತೆಗೇನೆ ನಮ್ಮ ಹೈನುಗಾರಿಕೆ ಜೊತೆ ನಾವು ಅದ್ರ ಜೊತೆಗೆ ಏನ್ ಮಾಡಬಹುದು ಅಂತ ಹೇಳಿದ್ರೆ ಒಂದು ಬಯೋಗ್ಯಾಸ್ ಅಂತಕ್ಕಂಥದ್ದು, ಜೈವಿಕ ಅನಿಲ ಘಟಕ ಅಂತ ಹೇಳ್ತೀವಿ. ಸೊ ಜೈವಿಕ ಅನಿಲ ಘಟಕನ ನಾವು ಬಳಸಿದ್ದೇ ಆದಲ್ಲಿ ನಮಗೆ ನಮ್ಮ ಏನು ಒಂದು ಸಗಣಿ ಬರುತ್ತಲ್ವಾ, ಗಂಜಲ ಬರುತ್ತಲ್ವಾ, ಅದನ್ನ ನಾವು ಒಳ್ಳೆಯ ರೂಪದಲ್ಲಿ ಬಳಸ್ಕೊಂಡು ಅದನ್ನ ಬಳಸಾದ್ಮೇಲೆ ನಮಗೆ ಅದರಿಂದ ನಮಗೆ ಗ್ಯಾಸ್ ಕೂಡ ಸಿಗುತ್ತೆ. ಅದಾದ ನಂತರ ಅದರಿಂದ ಬರ್ತಕ್ಕಂಥ ಒಂದು ಸಗಣಿ ಬಗಡ ಏನಿರುತ್ತೆ ಅದನ್ನ ನಾವು ಮತ್ತೆ ಒಂದು ಎರೆಹುಳು ಗೊಬ್ಬರನಾಗಿ ಬಳಸ್ಕೋಬಹುದು. ಸೊ ಅಲ್ಲಿ ನಮಗೆ ಒಂದೇ ಒಂದು ಜಾನುವಾರದಿಂದ ಬೇರೆ ಬೇರೆ ಉತ್ಪಾದನೆಗಳನ್ನ ನಾವು ಬೇರೆ ಬೇರೆ ರೀತಿಲಿ ಬಳಸ್ಕೊಳ್ತಕ್ಕಂಥ ಕೆಲಸ ಆಗುತ್ತೆ. ಆಮೇಲೆ ಎರೆಹುಳು ಗೊಬ್ಬರ ಒಂದು ನಾವು ಕರಿ ಚಿನ್ನಾನೆ ಅಂತಾನೆ ಕರಿತೀವಿ, ಯಾಕಂತ ಹೇಳಿದ್ರೆ ಅದು ಒಳ್ಳೆ ಪೋಷಕಾಂಶಗಳನ್ನ ಒದಗಿಸೋದ್ರಿಂದ ಹಿಡ್ಕೊಂಡು ಭೂಮಿಯ ಫಲವತ್ತತೆಯನ್ನು ಜಾಸ್ತಿ ಮಾಡ್ತಕ್ಕಂಥ ಕೆಲಸ ಮಾಡುತ್ತೆ. ಹಾಗೆ ಇಲ್ಲಿ ಯಾವುದೇ ಒಂದು ಘಟಕದಿಂದ ಹೊರಬರ್ತಕ್ಕಂಥ ತ್ಯಾಜ್ಯನ ನಾವು ಅದು ಇನ್ನೊಂದು ಘಟಕಕ್ಕೆ ಅದನ್ನ ಇನ್ಪುಟ್ ಆಗಿ ಅಂತ ಹೇಳಿದ್ರೆ ಅದಕ್ಕೆ ಒಂದು ಮೂಲ ಅಂತ ಬಳಸ್ತಾ ಇರ್ತೀವಿ. ಸೊ ಈ ಒಂದು ಸಿಸ್ಟಮ್ನ ನಾವು ಈ ಒಂದು ಪದ್ಧತಿನ ನಾವು ಸಮಗ್ರ ಕೃಷಿ ಪದ್ಧತಿ ಅಂತ ಕರಿತೀವಿ. ಅದ್ರ ಲಾಭಗಳು ಹೇಳ್ದಂಗೆ ನಾವು ಒಂದು ಉತ್ಪಾದಕತೆ, ಇನ್ನೊಂದು ನಮಗೆ ಲಾಭದಾಯಕವಾಗಿರ್ತಕ್ಕಂಥದ್ದು, ಇನ್ನೊಂದು ಸುಸ್ಥಿರತೆ ಅಂತ ಕಾಪಾಡ್ಕೊಳ್ತಕ್ಕಂಥದ್ದು. ನಮಗೆ ಏನಂತ ಹೇಳಿದ್ರೆ ನಿರಂತರ ಆದಾಯ ಬರ್ತಿರ್ಬೇಕು ಸರ್. ರೈತರಿಗೆ ಯಾವುದೋ ಒಂದು ವರ್ಷದಲ್ಲಿ ಎರಡು ಬೆಳೆ ಬೆಳಿತೀವಿ ಅಂದಾಗ ಬರೇ ಎರಡು ಸರಿ ನಾವು ದುಡ್ಡು ನೋಡಬೇಕಾಗುತ್ತೆ. ಆದರೆ ನಾವು ಸಮಗ್ರ ಕೃಷಿ ಪದ್ಧತಿ ಮಾಡಿದಾಗ ಪ್ರತಿ ತಿಂಗಳು ಕೂಡ ನಾವು ದುಡ್ಡನ್ನು ನೋಡಬಹುದು ಅಂತಕ್ಕಂಥದ್ದು. ಹಾಗೆ ಇದು ಪರಿಸರ ಸ್ನೇಹಿ ಸರ್. ಇವತ್ತೇನಾಗ್ತಿದೆ ಅಂತ ಹೇಳಿದ್ರೆ ನಮ್ಮ ಒಂದು ಕೃಷಿ ಪದ್ಧತಿಗಳಿಂದ ಅಥವಾ ನಾವು ಬಳಸ್ತಕ್ಕಂಥ ಅತಿಯಾದ ಒಂದು ರಾಸಾಯನಿಕಗಳಿಂದ ಸಂಪೂರ್ಣವಾಗಿ ನಮ್ಮ ಒಂದು ಮಣ್ಣು ಫಲವತ್ತತೆನ ಕಳ್ಕೊಂಡ್ಬಿಟ್ಟಿದೆ. ಮತ್ತೆ ನಾವು ಅದನ್ನ ಪುನರುಜ್ಜೀವನ ಕೊಡಬೇಕು ಅಂತ ಹೇಳಿದ್ರೆ ಈ ಸಮಗ್ರ ಕೃಷಿ ಪದ್ಧತಿ ಬಹುಮುಖ್ಯ ಪಾತ್ರ ವಹಿಸುತ್ತೆ. ಆ ಒಂದು ನಿಟ್ಟಿನಲ್ಲೂ ಕೂಡ ನಾವು ಈ ಸಮಗ್ರ ಕೃಷಿ ಪದ್ಧತಿನ ನಾವು ಮಾಡಲೇಬೇಕು. ಆಮೇಲೆ ನಮ್ಮ ಒಂದು ಜೀವನ ಶೈಲಿ ಅಂತಕ್ಕಂಥದ್ದು ಕೂಡ ಇಂಪ್ರೂವ್ ಆಗುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಸಮಗ್ರ ಕೃಷಿ ಪದ್ಧತಿಯ ಒಂದು ಲಾಭಗಳು ಈ ಸಮಗ್ರ ಕೃಷಿ ಪದ್ಧತಿ ಅನ್ನುವಂಥದ್ದನ್ನ ನಾವು ಮೂರೇ ಮೂರು ಪದಗಳಲ್ಲಿ ಹೇಳಿದರೂ ಕೂಡ ಇದರ ವಿಸ್ತಾರ ಅನ್ನುವಂಥದ್ದು ಬಹಳ ದೊಡ್ಡದಾಗಿದೆ. ಇವತ್ತು ಸಮಗ್ರ ಕೃಷಿ ಪದ್ಧತಿ ಅಂತ ಹೇಳಿ ಅಂತ ಅಂದ್ರೆ ತುಂಬಾ ದೊಡ್ಡದು, ಎಲ್ಲದನ್ನು ಕೂಡ ನಾವು ಅಳವಡಿಕೆಯನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಈ ಸಮಗ್ರ ಕೃಷಿ ಪದ್ಧತಿಗಳು ಯಾವ್ಯಾವು ಇದ್ದಾವೆ ಅನ್ನುವಂತಹ ಒಂದು ಪರಿಚಯವನ್ನ ಮಾಡಿಕೊಡಿ. ನೋಡಿ ಸರ್, ಈಗ ಸಮಗ್ರ ಕೃಷಿ ಪದ್ಧತಿನಲ್ಲಿ ಇದು ಏನಂದ್ರೆ ಸಂಪನ್ಮೂಲ ಆಧಾರಿತ ಹಾಗೂ ಪ್ರದೇಶವಾರು, ನಾವು ಯಾವ ಪ್ರದೇಶದಲ್ಲಿದ್ದೀವಿ ಹಾಗೂ ನಮಗೆ ಇರ್ತಕ್ಕಂಥ ಸೌಕರ್ಯಗಳೇನಿದೆ, ಮೂಲಭೂತ ಸೌಕರ್ಯಗಳು ಅನ್ನೋದಕ್ಕಿಂತ ನೈಸರ್ಗಿಕ ಸಂಪನ್ಮೂಲಗಳು, ನಮ್ಮ ಸುತ್ತಮುತ್ತ ಏನೇನು ನೈಸರ್ಗಿಕ ಸಂಪನ್ಮೂಲಗಳಿದೆಯೋ ಅದರ ಆಧಾರದ ಮೇಲ್ಗಡೆ ಈ ಬೇರೆ ಬೇರೆ ಕೃಷಿ ಪದ್ಧತಿಗಳು ಇರ್ತಕ್ಕಂಥದ್ದು. ಸರ್, ಅದರಲ್ಲಿ ಮುಖ್ಯವಾಗಿ ಇರ್ತಕ್ಕಂಥದ್ದು ನೋಡೋದಾದರೆ ಒಂದು ತೋಟಗಾರಿಕೆ ಆಧಾರಿತ ಸಮಗ್ರ ಕೃಷಿ ಪದ್ಧತಿ ಅಂತ ಹೇಳಿಸ್ಕೊಳುತ್ತೆ. ಇದರಲ್ಲಿ ಅತಿ ಹೆಚ್ಚಾಗಿ ನಾವು ತೋಟಗಾರಿಕಾ ಬೆಳೆಗಳು, ಆಮೇಲೆ ಆ ತೋಟಗಾರಿಕೆ ಬೆಳೆಗಳಿಗೆ ಪೂರಕವಾದಂತಹ ಬೇರೆ ಬೇರೆ ಬೆಳೆಗಳನ್ನು, ಅಂದರೆ ತೋಟದಲ್ಲೂ ಕೂಡ ಚೆನ್ನಾಗಿ ಬರ್ತಕ್ಕಂಥ ಬೆಳೆಗಳನ್ನು ಬೆಳೀತಕ್ಕಂಥದ್ದು, ಆಮೇಲೆ ಅದ್ರ ಸುತ್ತಮುತ್ತ ಬೇಲಿಗೆ ಅಂತ ನಾವು ಹಾಕ್ತಕ್ಕಂಥ ಗಿಡಗಳು ಕೂಡ ನಮಗೆ ನಿರಂತರವಾಗಿ ಆದಾಯ ತಂದುಕೊಡ್ತಕ್ಕಂಥದ್ದು. ಅದ್ರ ಜೊತೆಗೇನೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ತೋಟಗಾರಿಕಾ ಇದಕ್ಕೆ ಪೂರಕವಾಗಿರ್ತಕ್ಕಂಥ ಬೇರೆ ಉಪಕಸಬಹುದು, ಕೋಳಿ ಸಾಕ್ಬೋದಾ ಅಥವಾ ಕುರಿ ಸಾಕ್ಬೋದಾ ಅಥವಾ ಹೈನುಗಾರಿಕೆ ಮಾಡ್ಬೋದಾ ಅಥವಾ ನಾವು ಜೇನು ಸಾಕ್ಬೋದಾ. ಸೊ ಈ ಥರ ಬೇರೆ ಬೇರೆ ಪದ್ಧತಿಗಳನ್ನು ನಾವು ಅಳವಡಿಸ್ಕೊಂಡು ಮಾಡ್ತಕ್ಕಂಥ ಪದ್ಧತಿನ ತೋಟಗಾರಿಕೆ ಆಧಾರಿತ ಸಮಗ್ರ ಕೃಷಿ ಪದ್ಧತಿ ಅಂತ ಕರಿತೀವಿ. ಇನ್ನೊಂದು ಅರಣ್ಯ ಆಧಾರಿತ ಕೃಷಿ ಪದ್ಧತಿ ಅಥವಾ ಗಿಡಮರ ಆಧಾರಿತ ಕೃಷಿ ಪದ್ಧತಿ ಅಂತ ಕರಿತೀವಿ. ನಮಗೆ ನೋಡಿ, ಈಗ ಪ್ರದೇಶವಾರು ಅಂತ ನಾನು ಹೇಳಿದೆ, ಈ ಪ್ರದೇಶವಾರದಲ್ಲಿ ಕೆಲವು ಕಡೆ ಮಣ್ಣು ತುಂಬಾ ಫಲವತ್ತಾಗಿರೋದಿಲ್ಲ, ಅಂತ ಭಾಗದಲ್ಲಿ ನಾವು ಅರಣ್ಯ ಆಧಾರಿತ ಕೃಷಿ ಮಾಡೋದ್ರಿಂದ ಅಲ್ಲಿ ನಾವು ಅತಿ ಹೆಚ್ಚಿನ ಲಾಭನ ಕಾಣಬಹುದು. ಈಗ ನಮಗೆಲ್ಲ ಗೊತ್ತಿರಂಗೆ ಮರಮುಟ್ಟುಗಳಿಗೆ ತುಂಬಾ ಅತಿಯಾದ ಬೇಡಿಕೆ ಇದೆ ಪ್ರೆಸೆಂಟ್ ಮಾರ್ಕೆಟಲ್ಲಿ ಈಗ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಸರಿ ಸುಮಾರು ನಾವು 1 ಎಕರೆ ಪ್ರದೇಶದಲ್ಲಿ 100 ಮರಗಳನ್ನ ಹಾಕೊಂಡ್ರು ಕೂಡ, ಅರಣ್ಯ ಆಧಾರಿತ ಮರಗಳು ಹಾಕೊಂಡ್ರು ಕೂಡ ನಮಗೆ ಅದರಿಂದ ಅತಿ ಹೆಚ್ಚಿನ ಲಾಭ ಬರ್ತಕ್ಕಂಥದ್ದು ನಮಗೆ ಆಗುತ್ತೆ. ಯಾಕಂದ್ರೆ ಸುಮಾರು ನಾವು ನೋಡ್ತಾ ಇದ್ದೀವಿ ಬಹಳಷ್ಟು ಜಮೀನು ಫಲವತ್ತತೆ ಇಲ್ಲ ಅಥವಾ ಅದು ಗೊಜ್ಜು ಭೂಮಿ ಅಥವಾ ಬೀಳ್ಬಿಟ್ಟಿರೋ ಭೂಮಿ ಅಂತ ಹೇಳಿ ಕೃಷಿ ಮಾಡೋದಲ್ಲೇ ಬಿಟ್ಟಿರ್ತೀವಿ. ಅಂಥ ಒಂದು ಪ್ರದೇಶಗಳಲ್ಲಿ ಅರಣ್ಯ ಆಧಾರಿತ ಕೃಷಿ ಮಾಡೋದ್ರಿಂದ ಅತಿ ಹೆಚ್ಚಿನ ಲಾಭನ ನಾವು ತಗೋಬಹುದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಇನ್ನೊಂದು ಮಳೆ ಆಧಾರಿತ ಕೃಷಿ ಪದ್ಧತಿ ಅಂತ ಹೇಳ್ತೀವಿ. ಅದರಲ್ಲಿ ನೋಡಿ, ಕೆಲವು ಕಡೆ ಮಳೆ ನಿಶ್ಚಿತವಾಗಿ ಮಳೆ ಬರ್ತಕ್ಕಂಥದ್ದೊಂದು, ಇನ್ನೊಂದು ಅನಿಶ್ಚಿತವಾಗಿ. ಅಂದರೆ ಕೆಲವು ಟೈಮ್ ಈಗ ಮುಂಗಾರು ನಮಗೆ ಜೂನ್ ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ, ಆದರೆ ಕೆಲವು ಸಮಯ ಏನಾಗುತ್ತೆ ಜೂನಲ್ಲಿ ಬರೋದಿಲ್ಲ, ಜುಲೈಗೆ ಬರುತ್ತೆ ಅಥವಾ ಮೇನಲ್ಲೇ ಸ್ಟಾರ್ಟ್ ಆಗಿಬಿಡುತ್ತೆ. ಆಮೇಲೆ ಮಧ್ಯದಲ್ಲಿ ಕೂಡ ಕೆಲವೊಂದು ಟೈಮ್ ನಮಗೆ ಬರಗಾಲದ ಥರ ಆಗ್ಬಿಡುತ್ತೆ, ತಿಂಗಳಾನ್ಗಟ್ಟಲೆ ಮಳೆ ಬರೋದಿಲ್ಲ. ಸೊ ಇದು ಅನಿಶ್ಚಿತವಾಗಿ ಮಳೆ ಬೀಳ್ತಕ್ಕಂಥ ಪ್ರದೇಶಗಳಿಗೆ. ಆಮೇಲೆ ನಿಶ್ಚಿತವಾಗಿ ಮಳೆ ಬೀಳ್ತಕ್ಕಂಥ ಪ್ರದೇಶದಲ್ಲೂ ಕೂಡ ನಾವು ಕೆಲವೊಂದು ಕೃಷಿ ಪದ್ಧತಿ ಇದೆ. ಉದಾಹರಣೆಗೆ ಅಂಥ ಕಡೆ ನಾವು ನಿಶ್ಚಿತವಾಗಿ ಮಳೆ ಬೀಳುತ್ತೆ ಅನ್ನೋ ಪ್ರದೇಶದಲ್ಲಿ ಒಳ್ಳೆ ಬೆಳೆಗಳನ್ನು, ಅತಿ ಹೆಚ್ಚು ಲಾಭ ತಂದು ಕೊಡ್ತಕ್ಕಂಥ ಬೆಳೆಗಳನ್ನು ನಾವು ಬೆಳಿಬಹುದು. ಎಣ್ಣೆಕಾಳುಗಳಾಗಿರ್ಬೋದು ಅಥವಾ ತರಕಾರಿಗಳಾಗಿರ್ಬೋದು, ಈ ಥರದ ಬೆಳೆಗಳನ್ನು ನಾವು ಬೆಳಿಬೋದು. ಅದೇ ಅನಿಶ್ಚಿತ ಅಂದಾಗ ನಾವು ಈ ಬರನ ತಡೆದು ಬೆಳೀತಕ್ಕಂಥ ಬೆಳೆಗಳನ್ನು ಬೆಳೆದ್ರೆ ತುಂಬ ಸೂಕ್ತ. ಅಂಥ ಪ್ರದೇಶದಲ್ಲಿ ನಾವು ಕೋಳಿ ಸಾಕಾಣಿಕೆ ಅಥವಾ ಕುರಿ ಸಾಕಾಣಿಕೆ ಅಥವಾ ಮೇಕೆ ಸಾಕಾಣಿಕೆ ಜೊತೆ ಜೊತೆಗೇನೆ ಮಾಡಿದ್ರೆ ಅತಿ ಹೆಚ್ಚು ಲಾಭ ತಂದು ಕೊಡ್ತಕ್ಕಂಥದ್ದು ನಾವು ನೋಡಬಹುದು. ಸೊ ಇದು ಒಂದು ನಿಶ್ಚಿತ ಮಳೆ ಬೀಳ್ತಕ್ಕಂಥ ಹಾಗೂ ಅನಿಶ್ಚಿತ ಮಳೆ ಬೀಳ್ತಕ್ಕಂಥ ಸಮಗ್ರ ಕೃಷಿ ಪದ್ಧತಿಗಳು. ಇನ್ನೂ ಒಂದು ಬರುತ್ತೆ, ಅದು ಜಾನುವಾರು ಆಧಾರಿತ ಸಮಗ್ರ ಕೃಷಿ ಪದ್ಧತಿ. ಇಲ್ಲಿ ಹೆಚ್ಚಿನದಾಗಿ ನಾವು ಒತ್ತನ್ನ ಯಾವುದಕ್ಕೆ ಕೊಡ್ತೀವಿ ಅಂತ ಹೇಳಿದ್ರೆ ಜಾನುವಾರುಗಳಿಗೆ ಅತಿ ಹೆಚ್ಚಿನ ನಾವು ಒತ್ತನ್ನ ಕೊಡ್ತಿದ್ದೀವಿ. ಎಲ್ಲರೂ ಕೂಡ ನಾವು ಹಾಲಿಗಾಗಿ ಅಂತೇಳಿ ಜಾನುವಾರುಗಳನ್ನ ಸಾಕ್ತೀವಿ, ಆದರೆ ಅದ್ರ ಜೊತೆಗೇನೆ ನಾವು ಇನ್ನು ಬೇರೆ ಬೇರೆ ಜಾನುವಾರುಗಳನ್ನು ಕೂಡ ಸಾಕೋದ್ರಿಂದ ಹಾಗೂ ಅದಕ್ಕೆ ಪೂರಕವಾಗಿರ್ತಕ್ಕಂಥ ನಾವು ಬೇರೆ ಬೇರೆ ಥರದ ಹುಲ್ಲುಗಳನ್ನ ಹಾಕೊಂಡು ಅದನ್ನ ಆಧರಿಸ್ಕೊಂಡು ಇನ್ನು ಏನೇನು ಮಾಡ್ಬೋದು ಅಂತೇಳಿ ಅದನ್ನ ಆಧರಿಸ್ಕೊಂಡು ನಾವು ಒಂದು ಎರೆಹುಳು ಗೊಬ್ಬರ ತಯಾರಿಕೆ ಮಾಡ್ಕೋಬಹುದು. ಸೊ ಈ ತರ ಒಂದು ಜಾನುವಾರು ಆಧಾರಿತ ಕೃಷಿ ಪದ್ಧತಿನ ನಾವು ಮಾಡ್ಕೊಳ್ತಕ್ಕಂಥದ್ದು. ಆಮೇಲೆ ಕೆಲವೊಂದು ಈಗ ನಾವು ಜಾನುವಾರು ಆಧಾರಿತ ಕೃಷಿ ಪದ್ಧತಿ ಹಾಗೂ ಅನಿಶ್ಚಿತ ಎಲ್ಲಾನು ನೋಡಿದಾಗ ನಮಗೆ ಈ ಬೇರೆ ಬೇರೆ ಒಂದು ಬೆಳೆಗಳನ್ನ ಬೆಳೀತಕ್ಕಂಥದ್ದು, ಉದಾಹರಣೆಗೆ ನಮಗೆ ಎರಡು ಬೆಳೆ ಪದ್ಧತಿ ಅಂತಿದೆ, ಅಂತರ್ಬೆಳೆ ಪದ್ಧತಿ ಅಂತ ಇದೆ, ಅದರ ಜೊತೆಗೆ ಇನ್ನು ಹಲವಾರು ಪದ್ಧತಿಗಳು ನಮಗೆ ಬೆಳೆಗಳನ್ನ ನೋಡಬಹುದು ನಾವು. ಸೊ ಇಷ್ಟು ಒಂದು ಸಮಗ್ರ ಕೃಷಿ ಪದ್ಧತಿಗಳು ಅಥವಾ ವಿಧಗಳು ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ಈ ತೋಟಗಾರಿಕೆ ಆಧಾರಿತ ಸಮಗ್ರ ಕೃಷಿ ಪದ್ಧತಿ ಅಂತ ಹೇಳಿದ್ರಿ, ಈಗ 1 ಎಕರೆ ಅಥವಾ 2 ಎಕರೆ ಜಮೀನು ಸಾಮಾನ್ಯವಾಗಿ ನಮ್ಮಲ್ಲೆಲ್ಲ ಸಣ್ಣ ಹಿಡುವಳಿದಾರರು ಹೆಚ್ಚಾಗಿರೋಂಥದ್ದು ಭತ್ತ, ರಾಗಿ, ಹುರುಳಿ ಈ ಥರದ್ದು ಬೆಳ್ಕೊಳ್ಳ ಅಂತ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಈ ಸಣ್ಣ ಸಣ್ಣ ಹಿಡುವಳಿದಾರರು ತೋಟಗಾರಿಕೆ ಆಧಾರಿತ ಸಮಗ್ರ ಕೃಷಿ ಪದ್ಧತಿಯನ್ನು ಹೇಗೆ ಅಳವಡಿಕೆಯನ್ನು ಮಾಡ್ಕೋಬಹುದು ಅಂತೀರಿ? ನನಗೆ ಕಡಿಮೆ ಜಮೀನಿದೆ ಅಂದಾಗಲೂ ಕೂಡ ನಾವು ಅತಿ ಹೆಚ್ಚು ಲಾಭ ಕೊಡ್ತಕ್ಕಂಥ ಬೆಳೆಗಳನ್ನು ಆಯ್ಕೆ ಮಾಡ್ಕೊಂತೀವಿ. ನಮಗೆ ಹಳೆ ತೆಂಗಿನ ತೋಟ ಇದೆ ಅಂತ ಹೇಳಿದ್ರೆ ಅದರಲ್ಲಿ ನಾನು ಅಡಕೆ ಹಾಕೊಂತಕ್ಕಂಥದ್ದು, ಅಡಕೆಗಳಿಗೆ ನಾವು ಮೆಣಸಿನ ಹಬ್ಬಿಸ್ತಕ್ಕಂಥದ್ದಂತೂ, ಆಮೇಲೆ ಇನ್ನೂ ಜಾಗ ಉಳಿದ್ರೆ ಮಧ್ಯದಲ್ಲಿ ಬೇರೆ ಬೇರೆ ಒಂದು ಚಿಕ್ಕ ಚಿಕ್ಕದಾಗಿ ನಾವು ಬೇರೆ ಗಿಡಗಳನ್ನ, ನೆರಳಲ್ಲೂ ಕೂಡ ಚೆನ್ನಾಗಿ ಬರ್ತಕ್ಕಂಥ ಗಿಡಗಳನ್ನ ನಾವು ಹಾಕೊಂತಕ್ಕಂಥದ್ದು ಮಾಡಿದ್ರೆ ಒಂದೇ ಎಕರೆನಲ್ಲಿ ನಾವು ಒಳ್ಳೆ ಆದಾಯನ ಪಡಿಬಹುದು. ತೆಂಗು ಅಂತ ನೋಡೋದಾದ್ರೆ ನಮಗೆ ಒಂದು ಎಕರೆಗೆ 40 ಗಿಡ ತೆಂಗು ಕೂರುತ್ತೆ. ಅದು ಹಳೇದಾಗಿದೆ ಅಂದಾಗ ಮತ್ತೆ ಲಾಭ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ, ಅದನ್ನ ಮೇಂಟೆನೆನ್ಸ್ ಇರೋದಿಲ್ಲ. ಅಂತ ಟೈಮಲ್ಲಿ ಅಡಿಕೆ ಪ್ಲಾನ್ ಮಾಡ್ಕೋಬಹುದು. ಹೊಸದಾಗಿ ಮಾಡ್ತೀನಿ ಅನ್ನೋರಿಗೆ ಬರೀ ಅಡಿಕೆ ಹಾಕೊಂಡು ಅದರಲ್ಲಿ ಒಂದು ಮೆಣಸು ಬಳ್ಳಿನ ಹಬ್ಬಿಸ್ಕೊಂಡು ಒಂದು 8-10 ವರ್ಷ ಆದ್ಮೇಲೆ ಅದರಿಂದ ಲಾಭ ಬರುತ್ತೆ. ಈಗ ಅಡಿಕೆ ಹಾಕಿದೀನಿ ಅಂದ್ರೂ ಕೂಡ ಅದರಲ್ಲಿ ಬಾಳೆ ಹಾಕೊಂಡ್ರೆ ನೆರಳು ಆಗುತ್ತೆ, ಅದ್ರ ಜೊತೆಗೆ ಬಾಳೆಯಿಂದ ನಮಗೆ ನಿರಂತರವಾಗಿ ಲಾಭನೂ ಬರ್ತಕ್ಕಂಥದ್ದು. ಇಲ್ಲ ನಾನು ಬಾಳೆ ಹಾಕೋದಿಲ್ಲ ಅಂತ ಹೇಳಿದ್ರು ಕೂಡ ನಾವು ಅರಳನ್ನು ಕೂಡ ಮಾಡ್ಕೋಬಹುದು. ಯಾವಾಗ ನಮ್ಗೆ ಅಡಿಕೆ ಫಸಲಿಗೆ ಬರೋವರೆಗೂ ನಾವು ಅದರಲ್ಲಿ ತರಕಾರಿಗಳು ಬೆಳಿಬಹುದು, ಅರಳು ಬೆಳಿಬಹುದು, ಬಾಳೆ ಬೆಳಿಬಹುದು. ಸೊ ಈ ತರ ಒಂದು ಸಮಗ್ರವಾಗಿ ನಾವು ನೋಡಬೇಕು ನಮ್ಮ ಹಿಡುವಳಿನ, ಆವಾಗ ಮಾತ್ರ ನಮ್ಗೆ ಒಳ್ಳೆ ಲಾಭ ಬರ್ತಕ್ಕಂಥದ್ದು. ಇದ್ರ ಜೊತೆಗೆ ನಾವು ಮಾವು ಹಾಕೊಂಡಿರ್ತೀವಿ, ಸಪೋಟ ಹಾಕೊಂಡಿರ್ತೀವಿ, ಪಪ್ಪಾಯ ಹಾಕೊಂಡಿರ್ತೀವಿ, ಅದ್ರ ಮಧ್ಯಗಳು ನೋಡಿ ಇವೆಲ್ಲವೂ ಕೂಡ ತುಂಬಾ ಒಂದು ಜಾಗ ಕೇಳ್ತಕ್ಕಂಥ ಗಿಡಗಳು. ಅದ್ರ ಮಧ್ಯೆ ಇರ್ತಕ್ಕಂಥ ಜಾಗನ ನಾವು ಒಂದು ಬೇರೆ ಬೇರೆ ತರಕಾರಿ ಬೆಳೆಯೋದಕ್ಕಾಗಿರ್ಬೋದು ಅಥವಾ ಮಳೆ ಆಧಾರಿತ ಬೆಳೆಗಳನ್ನ ಬೆಳ್ಕೊಳ್ಳೋದ್ರ ಜೊತೆಗೆ ನಮ್ಮ ಲಾಭನ ನಾವು ಹೆಚ್ಚಿಸಬಹುದು. ಅಂತ ಅಂದ್ರೆ ಏನ್ ಹಿಡುವಳಿ ಇರುತ್ತೋ ಅಲ್ಲೇನೆ ನಮ್ಮ ಬಾರ್ಡರ್ ಅಂತೇಳಿ ಏನ್ ಕರಿತೀವೋ ಅಲ್ಲಿ ಒಂದಷ್ಟು ತೆಂಗಾಗ್ಬಹುದು, ಅಡಿಕೆ ಆಗ್ಬಹುದು, ಆ ತರದ ಬೆಳೆಗಳನ್ನ ಬೆಳೆದ್ಕೊಳ್ಳುವಂಥದ್ದು, ಜೊತೆಗೆ ಹಣ್ಣಿನ ಬೆಳೆಗಳನ್ನು ಕೂಡ ಬೆಳೆದ್ಕೊಳ್ತಕ್ಕಂಥದ್ದು. ಇದ್ರ ಜೊತೆಗೆ ತೆಂಗು ಮತ್ತೆ ಅಡಿಕೆ ಅಂತಹ ಬೆಳೆಗಳೇನಿರುತ್ತೋ ಇಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಕೂಡ ಹಬ್ಬಿಸ್ಲಿಕ್ಕೆ ಅವಕಾಶ ಇರುತ್ತೆ. ಉದಾಹರಣೆಗೆ ತಾವು ಹೇಳಿದಾಗೆ ಕಾಳು ಮೆಣಸನ್ನ ಹಾಕಬಹುದು, ವಿಳ್ಯದೆಲೆಯನ್ನು ಹಾಕಬಹುದು. ವಿಳ್ಯದೆಲೆ ಇವತ್ತು ಹೆಚ್ಚು ಬೆಲೆ ಬಾಳ್ತಾ ಇರತಕ್ಕಂತಹ ಒಂದು ಪದಾರ್ಥ ಆಗಿದೆ, ಕೃಷಿ ಪದಾರ್ಥ ಆಗಿದೆ. ಹೀಗೆ ಒಂದೆರಡೆರಡು ನಾಲ್ಕು ಬಳ್ಳಿಗಳನ್ನು ಹಬ್ಬಿಸಿಕೊಳ್ಳುವ ಮೂಲಕವೂ ಕೂಡ ನಾವು ಏನೇ ಜಮೀನು ಕಡಿಮೆ ಇದೆ ಅಂತ ಅಂದ್ರೂ ಕೂಡ ನಾಲ್ಕಾರು ಗಿಡಗಳನ್ನು ಏನು ಹಾಕೊಳ್ತೀವೋ ಅದಕ್ಕೆ ಆಶ್ರಯದಾತವಾಗಿ ನಾವೊಂದಷ್ಟು ಬೆಳೆಗಳನ್ನು ಬೆಳೆಯುವ ಮೂಲಕ ಈ ತೋಟಗಾರಿಕೆ ಆಧಾರಿತ ಸಮಗ್ರ ಕೃಷಿ ಪದ್ಧತಿಗಳನ್ನು ಅಳವಡಿಕೆ ಮಾಡಿಕೊಳ್ಳುವ ಮೂಲಕ ಯಶಸ್ಸನ್ನು ಕಾಣಬಹುದು. ಇನ್ನು ಈ ಸಮಗ್ರ ಕೃಷಿ ಪದ್ಧತಿಗಳಲ್ಲಿ ಅರಣ್ಯ ಪದ್ಧತಿ ಅಥವಾ ಗಿಡಮರ ಆಧಾರಿತ ಕೃಷಿ ಅನ್ನುವಂಥದ್ದು ಏನಿದೆಯೋ ಇದು ಬಹಳ ಹಿಂದಿನಿಂದಲೂ ಕೂಡ ಇರುವಂತದ್ದು, ಈಗಲೂ ಕೂಡ ಹೆಚ್ಚು ಮಹತ್ವವನ್ನ ಪಡೆದುಕೊಂಡಿದೆ. ಈ ನಿಟ್ಟಿನಲ್ಲಿ ಸಣ್ಣ ಬೆಳೆಗಾರರಾಗಬಹುದು ಮತ್ತೆ ದೊಡ್ಡ ಬೆಳೆಗಾರರಾಗಬಹುದು, ಎಂತಹ ಅರಣ್ಯದ ಬೆಳೆಗಳನ್ನ ಬೆಳೆದ್ಕೊಳ್ತಕ್ಕಂಥದ್ದು ಹೆಚ್ಚು ಲಾಭದಾಯಕವಾಗುತ್ತೆ ಅಂತೀರಿ? ಗಿಡಗಳನ್ನ ಬೆಳೆದ್ರೆ ಬರೀ ಮರ ಮುಟ್ಟಿಗೆ ನಾವು ಬೆಳೀತಾ ಇದ್ವಿ ಮೊದಲು. ಈಗ ಏನಂತ ಹೇಳಿದ್ರೆ ಕಾರ್ಬನ್ ಟ್ರೇಡಿಂಗ್ ಅಂತ ಹೇಳಿ ನಮ್ಮ ಏನೋ ಒಂದು ಇಂಗಾಲನವನ್ನು ಸ್ಥಿರೀಕರಿಸ್ತಕ್ಕಂತ ಒಂದು ಪದ್ಧತಿ ಇದೆಯಲ್ಲ, ಅತಿ ಹೆಚ್ಚು ಗಿಡಗಳನ್ನ ಬೆಳೆದು ಅದರಿಂದನೂ ಕೂಡ ನಾವು ದುಡ್ಡನ್ನ ಪಡಿಬಹುದು. ಒಂದು ನಮ್ಮ ಪರಿಸರ ಉಳಿಸ್ತೀವಿ. ಇಲ್ಲಿ ಮುಖ್ಯವಾದ ಮರಗಳು ಅಂತ ಹೇಳಿದ್ರೆ ಒಂದು ತೇಗ ಅಥವಾ ಸಾಗ್ವಾನಿ ಅಂತ ಕರಿತೀವಿ, ಆಮೇಲೆ ಮಾವು, ಸಿಲ್ವರು, ಓಕು, ನಂದಿ, ಸುಬಾಬುಲು, ಸಂಪಿಗೆ, ನುಗ್ಗೆ, ಕರಿಬೇವು, ಶ್ರೀಗಂಧ, ಮಹಾಗನಿ, ಹುಣಸೆ, ಮತ್ತಿ, ಬೇವು, ಆಮೇಲೆ ಹೆಬ್ಬೇವು, ಈ ಥರ ಸುಮಾರು ಮರಗಳಿದ್ದಾವೆ. ಇವೆಲ್ಲವೂ ಮರಗಳು ಏನಂತ ಹೇಳಿದ್ರೆ ನಮಗೆ ನಮ್ಮ ಒಂದು ಹೊಲದಲ್ಲಿ ನಮ್ಮ ಒಂದು ಸುತ್ತ ಬೇಲಿಗೆ ಹಾಕಬಹುದು. ಇಲ್ಲ ಅಂತ ಹೇಳಿದ್ರೆ ನಾವು ಹೊಲದಲ್ಲೇ ಹಾಕೊಂತೀವಿ, ನಮಗೆ ಭೂಮಿ ಫಲವತ್ತಾಗಿಲ್ಲ, ಮಳೆ ಅಷ್ಟೊಂದು ನಮಗೆ ಚೆನ್ನಾಗಿ ಬರೋದಿಲ್ಲ ಅಂತ ಹೇಳಿದ್ರೆ ಅಗಲವಾದ ಒಂದು ಪದ್ಧತಿನಲ್ಲಿ ಅಂತ ಹೇಳಿದ್ರೆ ಸರಿಸುಮಾರು ಗಿಡದಿಂದ ಗಿಡಕ್ಕೆ ಒಂದು 30 ಒಂದು ಗಿಡದಿಂದ ಒಂದು ಗಿಡಕ್ಕೆ ಜಾಗ ಮಾಡ್ಕೊಂಡು ಮಧ್ಯೆ ಇರ್ತಕ್ಕಂಥ ಜಾಗನ ನಾವು ಬೇರೆ ಬೆಳೆಗಳನ್ನು ಬೆಳ್ಕೋಬಹುದು, ಹುಲ್ಲು ಬೆಳ್ಕೋಬಹುದು. ಅದೇ ಹುಲ್ಲನ್ನು ಬಳಸ್ಕೊಂಡು ನಾವು ಕುರಿ ಅಥವಾ ಮೇಕೆ ಸಾಕಾಣಿಕೆ ಮಾಡಬಹುದು. ಸೊ ಇಲ್ಲಿ ಮುಖ್ಯವಾಗಿ ನಮಗೆ 15-20 ವರ್ಷ ಆದಮೇಲೆ ಅತಿ ಹೆಚ್ಚು ಲಾಭ ಗಿಡಗಳಿಂದ ಸಿಗುತ್ತೆ. ಆ ಗಿಡಗಳ ಲಾಭ ಕೊಡೋವರೆಗೂ ನಮಗೆ ಕುರಿ ಮೇಕೆ ಕೋಳಿ ಸಾಕಾಣಿಕೆಯಿಂದ ಅದೇ ಪ್ರದೇಶದಲ್ಲಿ ನಮಗೆ ಲಾಭ ಬರ್ತಕ್ಕಂಥದ್ದು. ಅದರ ಜೊತೆಗೆ ತೋಟಗಾರಿಕೆ ಆಧಾರಿತ ಹಾಗೂ ಅರಣ್ಯ ಆಧಾರಿತದಲ್ಲಿ ಬಹುಮುಖ್ಯವಾದದ್ದು ಇನ್ನೊಂದು ಏನಪ್ಪ ಅಂತಂದ್ರೆ ಜೇನು ಕೃಷಿ. ಒಂದು ಎಕರೆಗೆ ಸರಿಸುಮಾರು ನಾವು 10 ಜೇನು ಪೆಟ್ಟಿಗೆ ಇಟ್ಕೊಂಡ್ರು ಕೂಡ 10 ಪೆಟ್ಟಿಗೆಯಿಂದ ವರ್ಷಕ್ಕೆ ನಮಗೆ ಕಡಿಮೆ ಅಂದ್ರೂ ಕೂಡ ಒಂದು 30 ಕೆಜಿಯಷ್ಟು ಜೇನುತುಪ್ಪ ಸಿಗುತ್ತೆ. ಅಲ್ಲಿ 30-40 ಸಾವಿರ ರೂಪಾಯಿ ನಮಗೆ ಜೇನಿಂದನೇ ಬಂದ್ಬಿಡುತ್ತೆ ಸರ್. ಸೊ ಇದು ಒಂದು ಬಹಳ ಅನುಕೂಲ ಆಗಿರ್ತಕ್ಕಂಥ 10 ಪೆಟ್ಟಿಗೆ ಅದು ತುಂಬಾ ದೊಡ್ಡದೇನಲ್ಲ, ಆರಾಮಾಗಿ ಪ್ರತಿಯೊಬ್ಬ ಸಣ್ಣ ರೈತನೂ ಕೂಡ ಈ ಕೆಲಸನ ಮಾಡಬಹುದು. ಕೃಷಿ ಹೊಂಡ ಇದೆ ಅಂದ್ರೆ ಅದೇ ಜಮೀನಲ್ಲಿ ಅಲ್ಲಿ ಮೀನು ಸಾಕಾಣಿಕೆ ಮಾಡ್ಕೋಬಹುದು. ಕೃಷಿ ಹೊಂಡದ ಸುತ್ತ ವಿವಿಧ ತರಕಾರಿಗಳನ್ನ ಹಾಕೊಂಡ್ರೆ ರೈತರಿಗೆ ಒಂದು ಸಮತೋಲನ ಆಹಾರ ಸಿಗ್ಲಿಕ್ಕೆ ಬಹಳ ಸಹಾಯ ಆಗುತ್ತೆ. ಮತ್ತೊಂದು ತಾವು ಹೇಳಿದ್ರಿ ಈ ಮಳೆ ಆಧಾರಿತ ಕೃಷಿ ಅಂತ ಹೇಳ್ಬಿಟ್ಟು, ನಮ್ಮ ಹಾಸನ ಜಿಲ್ಲೆಯನ್ನೇ ಉದಾಹರಣೆಯಾಗಿ ತಗೊಂಡ್ರೆ ಈ ಸಕಲೇಶ್ಪುರ, ಆಲೂರು, ಅರಕಲಗೂಡು ಈ ಭಾಗಕ್ಕೆ ಹೋದ್ರೆ ಹೆಚ್ಚು ಮಳೆ ಬೀಳುತ್ತೆ. ಅದೇ ಅರಸೀಕೆರೆ, ಚನ್ನರಾಯಪಟ್ಟಣ, ದುದ್ದ, ಗಂಡ್ಸಿ ಈ ಕಡೆಗೆ ಬಂದ್ರೆ ಮಳೆ ಹೆಚ್ಚಾಗಿ ಬೀಳೋದಿಲ್ಲ. ಈ ಮಳೆ ಬೀಳ್ತಕ್ಕಂಥ ಪ್ರದೇಶಕ್ಕೆ ಯಾವ ಬೆಳೆಗಳು ಸೂಕ್ತ ಆಗುತ್ತೆ ಸಮಗ್ರ ಕೃಷಿ ಪದ್ಧತಿಗೆ? ಮಳೆ ಬೀಳದೇ ಇರತಕ್ಕಂಥ ಪ್ರದೇಶಕ್ಕೆ ಯಾವುದು ಸೂಕ್ತ ಅಂತ ಅನ್ಸುತ್ತೆ? ಈಗ ನಾವು ಹೇಳೋದಾದ್ರೆ ನೀರಾವರಿ ಪ್ರದೇಶದಲ್ಲಿ ನನಗೆ ಎಲ್ಲಿ ನೀರಾವರಿ ಸಮಗ್ರವಾಗಿದೆಯೋ ಅಂತ ಒಂದು ಪ್ರದೇಶದಲ್ಲಿ ನೋಡೋದಾದ್ರೆ ನಾವು ಬೆಳೆಗಳ ಆಯ್ಕೆನಲ್ಲಿ ನಮಗೆ ಯಾವುದೇ ಒಂದು ತೊಡಕಿರೋದಿಲ್ಲ. ನಮ್ಗೆ ಇಷ್ಟವಾದಂತ ಬೆಳೆ, ಅತಿ ಹೆಚ್ಚು ಲಾಭ ತರತಕ್ಕಂಥ ಯಾವುದೇ ಬೆಳೆಗಳನ್ನ ನಾವು ಬೆಳ್ಕೋಬಹುದು. ಉದಾಹರಣೆಗೆ ಭತ್ತ ಬೆಳಿತೀವ, ಭತ್ತನೂ ಬೆಳ್ಕೋಬಹುದು, ಮುಸ್ಕಿನ ಜೋಳ ಬೆಳಿಬಹುದು, ಅದ್ರ ಜೊತೆಗೆ ನೆಲಗಡಲೆ ಬೆಳಿಬಹುದು, ಆಮೇಲೆ ಇನ್ನೂ ನಮಗೆ ಇಲ್ಲಿ ಏನೋ ಅಂತ ಇನ್ನೊಂದು ನಮಗೆ ನಿಶ್ಚಿತವಾಗಿ ಮಳೆ ಬರುತ್ತೆ, ನೀರಾವರಿ ಇರುತ್ತೆ ನಮಗೆ. ಇಲ್ಲಿ ನಾವು ಒಂದು ಬೆಳೆ ಬೆಳೆಯ ಬದಲು ಎರಡು ಬೆಳೆ ಪದ್ಧತಿನ ಅಥವಾ ಮೂರು ಬೆಳೆ ಪದ್ಧತಿನ ನಾವು ಮಾಡ್ಕೊಂಡ್ರೆ, ಅದ್ರ ಜೊತೆಗೆ ಅಂತರ್ ಬೆಳೆಗಳನ್ನು ನಾವು ಬೆಳ್ಕೊಂಡ್ರೆ ಇಲ್ಲಿ ನಮ್ಮ ಆದಾಯನ ನಾವು ಹೆಚ್ಚಿಗೆ ಮಾಡಬಹುದು. ನಮಗೆ ಮಳೆ ಚೆನ್ನಾಗಿ ಬರುತ್ತೆ, ನೀರಾವರಿ ಏನಿದೆ ಅಂತ ಹೇಳಿದ್ರೆ ಪೂರ್ವ ಮುಂಗಾರಲ್ಲಿ ನಾನೇನು ಮಾಡಬೇಕು, ಒಂದು ಬೆಳೆನ ಎಳ್ಳು, ಎಳ್ಳು ನಮಗೆ ಸರಿ ಸುಮಾರು ಎಕರೆಗೆ ನಮಗೆ ಒಂದು 3 ಕ್ವಿಂಟಲ್ ಇಂದ 4 ಕ್ವಿಂಟಲ್ ಇಳುವರಿ ಬರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ನಾವು ಒಂದು ಮುಸ್ಕಿನ ಜೋಳನೋ ಅಥವಾ ರಾಗಿನೋ ಅಥವಾ ನನಗೆ ಲಾಭ ಕೊಡ್ತಕ್ಕಂಥ ಯಾವ್ದು ಬೆಳೆನಾದರೂ ಬೆಳಿಬೋದು. ಇಲ್ಲ ನನಗೆ ನೀರಾವರಿ ಇದೆ ಅಂತ ಹೇಳಿದ್ರೆ ಆಲೂಗಡ್ಡೆ, ಆಲೂಗಡ್ಡೆ ಜೊತೆಗೆ ನಾವು ತೊಗರಿ ಬೆಳಿಬೋದು ಅಥವಾ ಆಲೂಗಡ್ಡೆ ತಕ್ಕೊಂಡು ನಾವು ರಾಗಿ ಬೆಳೆ ಮಾಡಬಹುದು, ಮುಸ್ಕಿನ ಜೋಳ ಮಾಡಬಹುದು. ಈ ಒಂದು ಎರಡು ಬೆಳೆ ಪದ್ಧತಿ ಮಾಡೋದ್ರಿಂದ ಭೂಮಿ ಫಲವತ್ತತೆನೂ ಕೂಡ ಕಾಪಾಡ್ಕೊಂಡಂಗಾಗುತ್ತೆ, ಅದ್ರ ಜೊತೆಗೆ ಏನಂತ ಹೇಳಿದ್ರೆ ನಮಗೆ ಆದಾಯನೂ ಕೂಡ ಜಾಸ್ತಿ ಆಗುತ್ತೆ. ಆಮೇಲೆ ನಾವು ನಮ್ಮ ಭೂಮಿಯ ಸದ್ಬಳಕೆ ಮಾಡ್ದಂಗಾಗುತ್ತೆ. ನಾವು ಬರೇ ಒಂದೇ ಬೆಳೆ ಪದ್ಧತಿನ ನಾವು ಎರಡೆರಡು ಸರಿ ಮೂರು ಸರಿ ಬೆಳೆದಾಗ ಅದರಿಂದ ಬೆಳೆಗಳಿಗೆ ರೋಗ ಮತ್ತು ಕೀಟದ ಬಾಧೆ ಜಾಸ್ತಿ ಆಗ್ತಕ್ಕಂಥದ್ದು, ಆಮೇಲೆ ಭೂಮಿ ಫಲವತ್ತತೆ ಕಡಿಮೆ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ. ಅದ್ರ ಜೊತೆಗೇನೆ ನಾವು ಹೈನುಗಾರಿಕೆ, ಜೈವಿಕ ಅನಿಲ ಘಟಕ, ಆಮೇಲೆ ಎರೆಹುಳು ಗೊಬ್ಬರ ತಯಾರಿಕೆ ಒಂದು ಪದ್ಧತಿಲ ಮಾಡ್ಕೋಬಹುದು. ಇನ್ನೂ ಒಂದು ಪದ್ಧತಿ ಅಂತ ಹೇಳಿದ್ರೆ ಬೆಳೆಗಳ ಜೊತೆಗೆ ಒಂದು ಜೇನು ಸಾಕಾಣಿಕೆ ಸಂಪೂರ್ಣವಾಗಿ ಅದನ್ನು ಕೂಡ ಅಳವಡಿಸ್ಕೋಬಹುದು. ಇಲ್ಲ ನೀರಾವರಿ ಪದ್ಧತಿನಲ್ಲಿ ನಾವು ಒಂದು ಭಾಗನ, ನನಗೆ ಈಗ 2 ಎಕರೆ ಜಮೀನು ಇದೆ ಅಂತ ಹೇಳಿದ್ರೆ ಅದರಲ್ಲಿ ನನಗೆ ಬೇಕಾಗಿರ್ತಕ್ಕಂಥ ಬೆಳೆಗಳು ಬೆಳ್ಕೊಂಡು ಇನ್ನೊಂದು ಎಕರೆನಲ್ಲಿ ನಾನು ರೇಷ್ಮೆ ಬೆಳೆ ಬೆಳಿತೀನಿ ಅಂತ ಹೇಳಿದ್ರೆ, ಯಾಕಂದ್ರೆ ನೀರಿದೆ ನನಗೆ. ಸೊ ನೀರಿದೆ ಅಂದಾಗ ನಮಗೆ ರೇಷ್ಮೆ ಬೆಳೆ ಮಾಡಿದಾಗ ಕನಿಷ್ಠ ಅಂದರೂ ಕೂಡ ನಾನು ವರ್ಷಕ್ಕೆ 1 ಎಕರೆಯಿಂದ 2 ಲಕ್ಷದಿಂದ 2.5 ಲಕ್ಷ ರೂಪಾಯಿ ಆದಾಯ ಪಡಿಬಹುದು. ಇದು ಒಂದು ಪದ್ಧತಿ ಆಗಿರುತ್ತೆ. ಆಮೇಲೆ ರೇಷ್ಮೆ ಕೃಷಿ ಮಾಡಿದಾಗ ಏನಾಗುತ್ತೆ, ಸಾಕಷ್ಟು ಕಡ್ಡಿಗಳು ಮತ್ತು ನಮಗೆ ಅದರದ್ದು ರೇಷ್ಮೆ ಹುಳುವಿನ ಗೊಬ್ಬರ ಸಿಗುತ್ತೆ. ಆ ಗೊಬ್ಬರನ ನಾನು ಎರೆಹುಳು ತಯಾರಿಕೆಗೆ ಬಳಸ್ಕೋಬಹುದು ಅಥವಾ ನನ್ನ ತೋಟಕ್ಕೆ ಬಳಸ್ಕೋಬಹುದು 1 ಎಕರೆಗೆ. ಸೊ ಈ ರೀತಿ ನಾವು ಏನಂತ ಹೇಳಿದ್ರೆ ಒಂದು ವ್ಯವಸ್ಥಿತವಾಗಿ ನೀರಾವರಿ ಭಾಗದಲ್ಲಿ ನಾವು ಸಮಗ್ರ ಕೃಷಿ ಮಾಡಲಿಕ್ಕೆ ಇರ್ತಕ್ಕಂತ ಒಂದು ಆಪ್ಷನ್ ಸರ್. ಇನ್ನೂ ಹೇಳೋದಾದ್ರೆ ಮೊಲ ಸಾಕಾಣಿಕೆ ಕೂಡ ಮಾಡಬಹುದು. ನಮಗೆ ನೀರಿದೆ ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರೋಷ್ಟು 1-2 ಕುಂಟೆ ಜಾಗದಲ್ಲಿ ಮೊಲಕ್ಕೆ ಬೇಕಾಗಿರ್ತಕ್ಕಂಥ ಹುಲ್ಲುಗಳನ್ನ ಹಾಕೊಂಡ್ರೆ ಸೊ ಮೊಲ ಸಾಕಾಣಿಕೆಯಲ್ಲೂ ಕೂಡ ಅತಿ ಹೆಚ್ಚಿನ ಲಾಭ ಇರ್ತಕ್ಕಂಥ ನೋಡಿದ್ದೀವಿ ನಾವು. ಇನ್ನ ಮಳೆ ಆಶ್ರಯ ಪ್ರದೇಶದಲ್ಲಿ ನಮ್ಮ ಈಗ ಅರಸೀಕೆರೆ ಭಾಗ ಹಾಗೂ ಚನ್ನರಾಯಪಟ್ಟಣ ಭಾಗದಲ್ಲಿ ನಮಗೆ ಒಣ ಪ್ರದೇಶ ಅಂತ ಕರೆಸ್ಕೊಳುತ್ತೆ. ಸೊ ಈ ಒಣ ಪ್ರದೇಶಗಳಲ್ಲೂ ನಾವು ನೋಡೋದಾದ್ರೆ ಒಂದು ಬೆಳೆ ಉತ್ಪಾದನೆ, ಇಲ್ಲಿ ರಾಗಿ ಮುಖ್ಯವಾದಂಥ ಬೆಳೆ ನಮಗೆ. ಸೊ ಇಲ್ಲಿ ನಾವು ಒಂದು ಬೆಳೆ ಬೆಳೆಯೋದ್ ಬದಲು ಆಗಲೇ ನಾನು ಹೇಳಿದೆ 2 ಬೆಳೆ ಪದ್ಧತಿ ಅಂತ ಹೇಳಿ. ಸೊ ಮುಂಗಾರಲ್ಲಿ ನಾವು ಎಳ್ಳು ಅಥವಾ ಹೆಸರು, ಉದ್ದು, ತಗಣಿ, ಅಲಸಂದೆ ಅಂತೀವಲ್ಲ ಅಲಸಂದೆ, ಈ ಥರದ ಒಂದು ಬೆಳೆನ ನಾವು ಮೇ ತಿಂಗಳಲ್ಲಿ ನಾವು ಹಾಕೊಂಡ್ರು ಕೂಡ ನಮಗೆ 15 ತಾರೀಕು ಅಷ್ಟರಲ್ಲಿ ನಮಗೆ ಕಟಾವಿಗೆ ಬಂದ್ಬಿಡುತ್ತೆ ಸರ್. ಅದಾದ ನಂತರ ನಾವು ಇನ್ನೊಂದು ಬೆಳೆ ರಾಗಿ, ಬಹುಮುಖ್ಯವಾದಂಥ ಬೆಳೆ ಇದು. ನೀವು 2 ಬೆಳೆನ ನಾವು ಮಾಡ್ಕೋಬಹುದು, ಇದು ಬೆಳೆ ಪದ್ಧತಿಗೆ ಅನುಕೂಲ ಆಗ್ತಕ್ಕಂಥದ್ದು. ಆಮೇಲೆ ಕೋಡಿ ಕೂಡ ಸಾಕಾಣಿಕೆ ಮಾಡಬಹುದು ನಮ್ಮ ಭಾಗದಲ್ಲಿ, ಅರಸೀಕೆರೆ ಮತ್ತು ಚನ್ನರಾಯಪಟ್ಟಣ ಭಾಗದಲ್ಲಿ. ಇವೆರಡನ್ನು ಕೂಡ ಮಾಡಿದಾಗ ಏನಾಗುತ್ತೆ, ನಮಗೆ ಆದಾಯ ಜಾಸ್ತಿ ಆಗ್ತಕ್ಕಂಥದ್ದು ನೋಡಬಹುದು. ಹೀಗೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಇರುವಂತಹ ನೀರಾವರಿ ಪ್ರದೇಶ ಒಣ ಪ್ರದೇಶಕ್ಕೆ ಬೇರೆ ಬೇರೆ ತರಹದ ಸಮಗ್ರ ಕೃಷಿ ಪದ್ಧತಿಗಳನ್ನು ಅಳವಡಿಕೆಯನ್ನು ಮಾಡಿಕೊಳ್ಳುವ ಮೂಲಕ ಅನುಕೂಲಗಳನ್ನು ಮಾಡಿಕೊಳ್ಬಹುದು. ಇನ್ನು ಈ ಜಾನುವಾರು ಆಧಾರಿತ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಯಾವ ಯಾವ ಪ್ರಕಾರದ ಜಾನುವಾರುಗಳನ್ನು ನಾವು ಸಾಕಾಣಿಕೆ ಮಾಡುವ ಮೂಲಕ ಹೆಚ್ಚಿನ ಒಂದು ಆದಾಯವನ್ನು ಗಳಿಸಬಹುದು? ನಮಗೆ ನೋಡಿ ಸರ್, ಮುಖ್ಯವಾಗಿ ಬರ್ತಕ್ಕಂಥದ್ದು ಒಂದು ಹಸು ಹಾಲಿಗಾಗಿ ಅಂತೇಳಿ. ನಾವೆಲ್ಲವೂ ಕೂಡ ಹೈನುಗಾರಿಕೆ ಆಧಾರಿತ ಅಂತ ಹೇಳ್ತೀವಿ, ಹೈನಿಗಾಗಿ ನಾವು ಅತಿ ಹೆಚ್ಚು ಜಾನುವಾರುಗಳನ್ನು ಸಾಕ್ಬೋದು. ನಮ್ಮಲ್ಲಿ ಹೇಳೋದಾದ್ರೆ ಎಲ್ಲರೂ ಕೂಡ ಒಂದು ಹಸುಗಳಲ್ಲಿ ಜರ್ಸಿ ಅಥವಾ ಸಿಂಧಿ ಹಸುಗಳನ್ನು ನಾವು ನೋಡ್ತೀವಿ. ಇವುಗಳ ಜೊತೆಗೇನೆ ಇತ್ತೀಚಿನ ದಿನಗಳಲ್ಲಿ ನಾಟಿ ಹಸುಗಳ ಸಂಖ್ಯೆ ಕಡಿಮೆ ಆಗ್ತಿದೆ. ಸೊ ಈ ಹಾಲಿಗಾಗಿ ಅವನ್ನ ಸಾಕೋದ್ರ ಜೊತೆಗೆ ನಮ್ಮ ನಾಟಿ ಹಸುಗಳು ಅಥವಾ ಎಮ್ಮೆಗಳನ್ನು ಸಾಕಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದರಲ್ಲಿ ಒಂದು ವೈವಿಧ್ಯತೆಯನ್ನು ಕಾಣ್ಬೋದು. ನಮ್ಮ ಒಂದು ಹುಲ್ಲಿನ ಅಭಾವ ಇದೆಯಲ್ಲ, ಇದಕ್ಕಾದ್ರೆ ನಾವು ಜರ್ಸಿ ಹಸುಗಳಿಗಾದ್ರೆ ದಿನಾನು ಕೂಡ ನಾವು ಒಂದೇ ಥರದ ಮೇವನ್ನ ಕೊಡ್ತಾ ಬರ್ತಾ ಇದ್ದೀವಿ. ಅದರ ಜೊತೆಗೇನೆ ನಮ್ಮ ಎಮ್ಮೆಗಳಿತ್ತು ಅಥವಾ ನಮ್ಮ ನಾಟಿ ಹಸುಗಳಿದ್ದು ಅಂತ ಹೇಳಿದ್ರೆ ಇವಕ್ಕೆ ಒಣವಲ್ಲಿದ್ರು ಕೂಡ ಆಗುತ್ತೆ ಅಥವಾ ಬೇರೆ ಕಡೆ ಮೇಯಿಸಿದ್ರು ಕೂಡ ಆಗುತ್ತೆ. ಇವೆರಡು ಜೊತೆಗೆ ಸೇರ್ಕೊಂಡಾಗ ಏನಾಗುತ್ತೆ, ನಮಗೆ ಹಾಲಲ್ಲಿ ಇಳುವರಿ ಜಾಸ್ತಿ ಆಗ್ತಾ ಬರುತ್ತೆ, ಹಾಗೂ ಅವುಗಳ ಆರೋಗ್ಯನೂ ಕೂಡ ಸುಧಾರಣೆ ಆಗುತ್ತೆ. ಬರೀ ಒಂದೇ ಥರದ್ದಾದರೂ ಕೂಡ ಇದು ತೊಂದರೆನೇ ನಮಗೆ. ಸೊ ಈ ಜಾನುವಾರುಗಳನ್ನು ನಾವು ಹಾಲಿಗಾಗಿ ಸಾಕೋಬಹುದು. ಇದ್ರ ಜೊತೆಗೆ ಕುರಿ ಸಾಕಾಣಿಕೆ ಅಥವಾ ಆಡು ಸಾಕಾಣಿಕೆ, ಸೊ ಈಗ ಸಾಕಷ್ಟು ಒಂದು ಸರ್ಕಾರದಿಂದ ಸವಲತ್ತುಗಳು ಇರೋದ್ರಿಂದ ಅವನ್ನ ಬಳಸ್ಕೊಂಡು ಕುರಿ ಅಥವಾ ಮೇಕೆ ಸಾಕಾಣಿಕೆ ಕೂಡ ನಾವು ಜೊತೆಲೆ ಮಾಡ್ಬೋದು. ಇವುಗಳ ಜೊತೆಗೇನೆ ನಾವು ಅದರಿಂದ ಬರ್ತಕ್ಕಂಥ ಒಂದು ಸಗಣಿನ ಬಳಸ್ಕೊಂಡು ಜೈವಿಕ ಅನಿಲ ಘಟಕ, ಗೋಬರ್ ಗ್ಯಾಸ್ ಅಂತ ಏನು ಕರಿತೀವಲ್ಲ ಅಥವಾ ಬಯೋಗ್ಯಾಸ್ ಅಂತ ಕರಿತೀವಿ, ಅದನ್ನು ಮಾಡ್ಕೋಬಹುದು. ಅದಾದ್ಮೇಲೆ ನಾವು ಎರೆಹುಳು ಗೊಬ್ಬರ ತಯಾರಿಕೆ ಮಾಡ್ಕೋಬಹುದು. ಸೊ ಎರೆಹುಳು ಗೊಬ್ಬರನು ಕೂಡ ಇವತ್ತಿನ ದಿನದಲ್ಲಿ ಪ್ರತಿ ಕೆಜಿಗೆ 10 ರೂಪಾಯಿ ಹಂಗೆ ಮಾರಾಟ ಆಗ್ತದೆ ಮಾರ್ಕೆಟಲ್ಲಿ. ಸೊ ನಮಗೆ ಸಾಕಷ್ಟು ಸಗಣಿ ಇರೋದ್ರಿಂದ ಹಾಗೂ ನಮ್ಮ ಹೊಲದಲ್ಲಿ ಸುತ್ತಮುತ್ತ ಸಾಕಷ್ಟು ಒಂದು ಕಸ ಕಡ್ಡಿಗಳು ಸಿಗೋದ್ರಿಂದ ಅದರಿಂದನೂ ಕೂಡ ನಾವು ಲಾಭನ ಪಡೆಯಬಹುದು? ಹೀಗೆ ಜಾನುವಾರುಗಳನ್ನು ಆಧರಿಸಿ ಸಮಗ್ರ ಕೃಷಿ ಪದ್ಧತಿಗಳನ್ನು ಅಳವಡಿಕೆ ಮಾಡಿಕೊಳ್ಳುವ ಮೂಲಕ ನಾವು ಒಂದಷ್ಟು ಅನುಕೂಲಗಳನ್ನು ಮಾಡಿಕೊಳ್ಳಬಹುದು. ಇನ್ನು ತಾವಾಗಲೇ ಹೇಳಿದ್ರಿ, ಬೆಳೆ ಪದ್ಧತಿಗಳಿಗೆ ಸಂಬಂಧಪಟ್ಟ ಹಾಗೆ ಎರಡು ಬೆಳೆ ಪದ್ಧತಿ ಮತ್ತು ಅಂತರ್ಬೆಳೆ ಪದ್ಧತಿ ಅಂತ ಹೇಳಿ, ಎರಡು ಅಥವಾ ದ್ವಿ ಪದ್ಧತಿಗೂ ಈ ಅಂತರ್ಬೆಳೆ ಪದ್ಧತಿಗೂ ಏನು ವ್ಯತ್ಯಾಸ ಇರುತ್ತೆ, ಎರಡು ಬೆಳೆಗಳನ್ನು ಮಾಡುವಾಗ ನಾವು ಯಾವ್ಯಾವ ಬೆಳೆಗಳನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ, ಅಂತರ್ಬೆಳೆ ಮಾಡುವಂಥ ಸಂದರ್ಭದಲ್ಲಿ ಯಾವ್ಯಾವ ಬೆಳೆಗಳನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ ಅಂತೀರಿ? ಏಕ ಬೆಳೆ ಪದ್ಧತಿ ನಾವು ಇವತ್ತು ಜಾರಿಯಲ್ಲಿರ್ತಕ್ಕಂಥ ನಮ್ಮ ಹಾಸನದಲ್ಲಿ ನಾನು ಸುಮಾರು ಕಡೆ ನೋಡ್ತಾ ಇದ್ದೀವಿ. ಏನಂತ ಹೇಳಿದ್ರೆ, ವರ್ಷದಲ್ಲಿ ಎರಡು ಸರಿ ಅಥವಾ ಮೂರು ಸರಿ ಬರೇ ಒಂದು ಮುಸುಕಿನ ಜೋಳ ಬೆಳೀತಕ್ಕಂಥದ್ದು ಭಾಳ ಆಗಿಬಿಟ್ಟಿದೆ ಸರ್. ಅದರಿಂದ ರೋಗ ಮತ್ತು ಕೀಟದ ಬಾಧೆನೂ ಕೂಡ ಜಾಸ್ತಿ ಆಗಿರೋದು ನಾವು ಕಂಡುಬಂದಿದೆ. ಅಂಥ ಸಂದರ್ಭದಲ್ಲಿ ನಾವು ಏನಾದರೂ ಬೆಳೆ ಪದ್ಧತಿನ ನಾವು ಅಳವಡಿಸ್ಕೊಂಡಿದ್ದೆ ಆದರೆ, ಅಂದರೆ ಎರಡು ಬೆಳೆ ಪದ್ಧತಿನ ಅಳವಡಿಸ್ಕೊಂಡಿದ್ದಾದರೆ, ಅವಾಗೇನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಭೂಮಿ ಫಲವತ್ತತೆನೂ ಕೂಡ ಚೆನ್ನಾಗಿರುತ್ತೆ. ಆಮೇಲೆ ಕೀಟ ಮತ್ತು ರೋಗದ ಬಾಧೆಯಿಂದ ನಾವು ಸಂಪೂರ್ಣವಾಗಿ ವಿಮುಕ್ತರಾಗಬಹುದು. ಸೊ ಇದು ನಮ್ಮ ಭಾಗದಲ್ಲಿ ಒಂದು ಮುಖ್ಯವಾದ ದ್ವಿಬೆಳೆ ಪದ್ಧತಿ ಅಂತ. ಎರಡು ಬೆಳೆ ಪದ್ಧತಿನಲ್ಲಿ ನಾವು ನೋಡೋದಾದ್ರೆ, ಒಂದು ಅಲಸಂದೆ, ಅಲಸಂದೆ ಕಟಾವಾದ್ಮೇಲೆ ರಾಗಿ ಹಾಕಬಹುದು ಅಥವಾ ಸೂರ್ಯಕಾಂತಿ ಹಾಕಬಹುದು. ನಮಗೆ ಎರಡು ಬೆಳೆ ಪದ್ಧತಿ ಬರುತ್ತೆ. ಇದರಲ್ಲಿ ನೋಡಿ, ಅಲಸಂದೆಯಿಂದ ನಮ್ಗೇನಾಗುತ್ತೆ, ಸಾಕಷ್ಟು ಪ್ರಮಾಣದ ಒಂದು ಸಾರಜನಕನ ಮಣ್ಣಲ್ಲಿ ಹಿಡಿದಿಡುತ್ತೆ. ಹಾಗೆ ಸಾಕಷ್ಟು ಪ್ರಮಾಣದ ಕಸ ಕಡ್ಡಿನ ಸಾವಯವ ಪದಾರ್ಥಗಳನ್ನ ಭೂಮಿಗೆ ಸೇರಿಸ್ತಕ್ಕಂಥದ್ದು ಆಗುತ್ತೆ. ಅದಾದ್ಮೇಲೆ ರಾಗಿ ಬೆಳೆದಾಗ ಇದು ಅತಿ ಹೆಚ್ಚು ಒಂದು ಪೋಷಕಾಂಶ ಕೇಳ್ತಕ್ಕಂಥದ್ದು. ಸೊ ಅಲಸಂದೆಯಿಂದ ನಾವು ಏನು ಪೋಷಕಾಂಶ ಭೂಮಿಗೆ ಒತ್ತಿಸಿದ್ವೋ ಆ ಪೋಷಕಾಂಶನ ರಾಗಿ ಅಥವಾ ಸೂರ್ಯಕಾಂತಿನ ಬೆಳೆದಾಗ ಅದು ಯೂಸ್ ಆಗ್ತಕ್ಕಂಥದ್ದು. ಆಮೇಲೆ ಅದೇ ಜೊತೆಗೆ ನಾವು ಅಲಸಂದೆ ಬೆಳೆದಾದ್ಮೇಲೆ ಮತ್ತೆ ಮೆಕ್ಕೆಜೋಳ ಬೆಳಿಬಹುದು. ಆಮೇಲೆ ಇನ್ನೂ ಬೇರೆ ಬೆಳೆ ಪದ್ಧತಿ ಅಂತ ಅಂದ್ರೆ, ನಮಗೆ ಎಳ್ಳು, ಎಳ್ಳಾದ್ಮೇಲೆ ನಾಟಿ ರಾಗಿ ಅಥವಾ ಬೇರೆ ಮುಸುಕಿನ ಜೋಳನ ಕೂಡ ನಾವು ಬೆಳಿಬಹುದು. ಇನ್ನೂ ಹೇಳೋದಾದ್ರೆ ನೆಲಗಡಲೆ, ನೆಲಗಡಲೆ ಆದ್ಮೇಲೆ ಮತ್ತೆ ರಾಗಿ ಬೆಳಿಬಹುದು. ಆಮೇಲೆ ಜೋಳ, ಮುಸುಕಿನ ಜೋಳನೇ ಬೆಳಿತೀನಿ ನಾನು ಅಂತ ಹೇಳಿದ್ರೆ ಮುಸುಕಿನ ಜೋಳ ಆದ್ಮೇಲೆ ಕೂಡ ನಾವು ಮತ್ತೆ ಮುಸುಕಿನ ಜೋಳ ಬೆಳಿಬಹುದು. ಆ ಭಾಗದಲ್ಲಿ ಹುರುಳಿ ಹಾಕ್ತಕ್ಕಂಥದ್ದು ಅಥವಾ ಅವರೇ ಹಾಕ್ತಕ್ಕಂಥದ್ದು, ಈ ಥರದ್ದು ಒಂದು ಬೇರೆ ನೋಡಿ. ಇದರಲ್ಲಿ ಒಂದು ಏಕದಳ ಧಾನ್ಯ, ಇನ್ನೊಂದು ದ್ವಿದಳ ಧಾನ್ಯ. ಎರಡು ಬೆಳೆ ಪದ್ಧತಿ ಅಂದ್ರೆ ಎರಡು ಬೆಳೆಗಳು ಬೇರೆ ಬೇರೆ ಆಗಿರಬೇಕು, ಒಂದು ದ್ವಿದಳ ಒಂದು ಏಕದಳ ಪದ್ಧತಿ ಆಗಿರಬೇಕು. ಆಮೇಲೆ ನಮ್ಮ ಭಾಗದಲ್ಲಿ ಅತಿ ಸೂಕ್ತವಾದಂತಹ ಇನ್ನೊಂದು ಬೆಳೆ ಪದ್ಧತಿ ಅಂದ್ರೆ, ಮೊದಲಿಂದನೂ ರೂಢಿಯಲ್ಲಿರ್ತಕ್ಕಂಥ ಪದ್ಧತಿ ಅಂತ ಹೇಳಿದ್ರೆ ಆಲೂಗಡ್ಡೆ. ಆಲೂಗಡ್ಡೆ ಆದ್ಮೇಲೆ ರಾಗಿ. ಇವು ನಮ್ಮ ಭಾಗಕ್ಕೆ ತುಂಬಾ ಸೂಕ್ತವಾಗಿರ್ತಕ್ಕಂಥ ಒಂದು ಬೆಳೆ ಪದ್ಧತಿಗಳು. ಇನ್ನ ಅಂತರ್ಬೆಳೆ ಅಂತ ಹೇಳಿದ್ರೆ, ಇದು ಏನಂತ ಹೇಳಿ ಒಂದೇ ಸರಿ ಎರಡು ಬೆಳೆ ಬೆಳೀತಕ್ಕಂಥದ್ದು, ಅದೇ ಹೊಲದಲ್ಲಿ ಎರಡು ಬೆಳೆ ಬೆಳೀತಕ್ಕಂಥದ್ದು. ಆದ್ರೆ ಇದರಲ್ಲಿ ಏನಂತ ಹೇಳಿದ್ರೆ, ಎರಡು ಬೆಳೆಗಳನ್ನ ನಾವು ಒಂದು ನಿಶ್ಚಿತ ಒಂದು ರೂಪದಲ್ಲಿ ಬೆಳೀತಕ್ಕಂಥದ್ದು. ಈಗ ಮೊದಲೆಲ್ಲ ನಾವು ಅಕಡಿ ಬೆಳೆ ಅಂತ ಹೇಳ್ತಿದ್ವಿ, ಎಂಟು ಸಾಲಿಗೆ ಒಂದು ಸಾಲು ನಾವು ತೊಗರಿ ಹಾಕ್ತಕ್ಕಂಥದ್ದು ಅಥವಾ ಎಂಟು ಸಾಲಿಗೆ ಎರಡು ಸಾಲು ತೊಗರಿ ಹಾಕ್ತಕ್ಕಂಥದ್ದು ಅಥವಾ ಉಚ್ಚೆಳ್ಳು ಹಾಕ್ತಕ್ಕಂಥದ್ದು ಆಮೇಲೆ ರಾಗಿ ಜೊತೆ ಅವರೇ ಹಾಕ್ತಕ್ಕಂಥದ್ದು. ಸೊ ಈ ಥರದ್ದು ಹಾಕಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಭಾಗದಲ್ಲಿ ರೋಗ ಕೀಟದ ಬಾಧೆ ಕಡಿಮೆ ಆಗುತ್ತೆ, ಹಾಗೂ ಕೆಲವೊಂದು ಕಳೆಗಳು ಕೂಡ ಸಮರ್ಪಕವಾಗಿ ನಿರ್ವಹಣೆ ಆಗ್ತಕ್ಕಂಥ ಒಂದು ಉದಾಹರಣೆಗಳು ಇದೆ. ಸೊ ಈ ಥರ ಮಾಡಿದಾಗ ಏನಾಗುತ್ತೆ ಅಂದರೆ, ನಮ್ಮ ಪರಿಸರನೂ ಕೂಡ ಚೆನ್ನಾಗಿರುತ್ತೆ, ಆಮೇಲೆ ವೈವಿಧ್ಯತೆ ಕೂಡ ಕಾಪಾಡ್ಕೋಬಹುದು. ನೋಡಿ, ಈಗ ನಾವು ಬರೇ ಒಂದೇ ಬೆಳೆ ಬೆಳ್ಕೊಂಡು ನಾವು ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀವಿ. ಉದಾಹರಣೆಗೆ ಈಗ ನಮ್ಮ ಆಲೂಗಡ್ಡೆಯಲ್ಲಿ ಅಂಗಮಾರಿ, ವರ್ಷದಲ್ಲಿ ಎರಡು ಬೆಳೆ ಅಥವಾ ಪ್ರತಿ ವರ್ಷ ಅದೇ ಹೊಲದಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಬೆಳೀತಕ್ಕಂಥದ್ದು ಬಿಟ್ಟು ನಾವು ಒಂದೇ ಬೆಳೆನ ಕಂಟಿನ್ಯೂಸ್ ಆಗಿ ಬೆಳೆದಾಗ ಅಂಗಮಾರಿ ಸ್ಟಾರ್ಟ್ ಆಯಿತು ನಮಗೆ. ಸೊ ಅದೇ ಥರ ಈಗ ಮೆಕ್ಕೆಜೋಳದಲ್ಲಿ ಬಿಳಿಸುಳಿ ಸ್ಟಾರ್ಟ್ ಆಯಿತು. ಸೊ ಇವನ್ನ ನಿವಾರಿಸಬೇಕು ಅಂತ ಹೇಳಿದ್ರೆ, ಅಂತರ್ಬೆಳೆ ಪದ್ಧತಿ ಹಾಗೂ ದ್ವಿಬೆಳೆ ಪದ್ಧತಿನ ನಾವು ಅನುಸರಿಸಲೇಬೇಕು ಸರ್. ಹೀಗೆ ಅಂತರ್ಬೆಳೆ ಪದ್ಧತಿ ಅಥವಾ ಎರಡು ಬೆಳೆ ಪದ್ಧತಿಗಳನ್ನು ಅಳವಡಿಕೆ ಮಾಡಿಕೊಳ್ಳುವ ಮೂಲಕವೂ ಕೂಡ ನಮ್ಮ ಮಣ್ಣಿನ ಫಲವತ್ತತೆಯನ್ನು ಕೂಡ ಸುಧಾರಿಸಬಹುದು ಮತ್ತು ಆರ್ಥಿಕವಾಗಿಯೂ ಕೂಡ ನಾವು ಚೆನ್ನಾಗಿ ಆಗಲಿಕ್ಕೆ ಅನುಕೂಲಗಳು ಸಂಭವಿಸುತ್ತೆ. ಒಟ್ಟಾರೆ ಈ ಸಮಗ್ರ ಕೃಷಿ ಪದ್ಧತಿಗಳು ಅಂತ ಹೇಳಿ ಏನಿದೆಯೋ ಇವುಗಳನ್ನು ಅಳವಡಿಕೆ ಮಾಡಿಕೊಳ್ಳುವ ಮೂಲಕ ನಾವು ಇನ್ನೂ ಹೆಚ್ಚಿನದಾಗಿ ಸಬಲರಾಗಬಹುದು ಅನ್ನುವಂಥದ್ದು. ಹಾಸನ ಜಿಲ್ಲೆಗೆ ಸೂಕ್ತವಾದಂತಹ ಸಮಗ್ರ ಕೃಷಿ ಪದ್ಧತಿಗಳ ಅಳವಡಿಕೆಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನು ಸಂಪರ್ಕ ಮಾಡತಕ್ಕಂಥದ್ದು ಹೇಗೆ? ನನ್ನ ಒಂದು ದೂರವಾಣಿ ಸಂಖ್ಯೆ 9964240777. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9964240777. ಒಳ್ಳೆಯದು ಡಾಕ್ಟರ್ ಜಿ ಪ್ರಮೋದ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲೆಗೆ ಸೂಕ್ತವಾದ ಸಮಗ್ರ ಕೃಷಿ ಪದ್ಧತಿಗಳ ಅಳವಡಿಕೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಮಗ್ರ ಕೃಷಿ ಪದ್ಧತಿಗಳ ಅಳವಡಿಕೆ ಕುರಿತಂತೆ ಕೃಷಿ ವಿಜ್ಞಾನಿ ಡಾಕ್ಟರ್ ಜಿ ಪ್ರಮೋದ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಮುಂಗಾರು ಹಂಗಾಮಿಗೆ ರಾಗಿ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳು. ಈ ಕುರಿತಂತೆ ಹಾಸನದ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದ ಕೋಕಿಲಾ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ರೈತ ಬಾಂಧವರೇ, ಈಗ ಕಳೆದ ವಾರ ನಾವು ಕೇಳಿದಂತಹ ಪ್ರಶ್ನೆ ಹಾಗೂ ಅದಕ್ಕೆ ಸರಿಯಾದಂತಹ ಉತ್ತರವನ್ನ ಹೇಳುವ ಸಮಯ. ನಾವು ಕಳೆದ ವಾರ ಕೇಳಿದಂತಹ ಪ್ರಶ್ನೆ, ಹಾಲಿನ ಉತ್ಪಾದನೆ ಹಾಗೂ ರಾಸುಗಳ ಸಾಕಾಣಿಕೆಯಲ್ಲಿ ಹಾಸನ ಜಿಲ್ಲೆ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದ್ವಿ. ಇದಕ್ಕೆ ಸರಿಯಾದಂತಹ ಉತ್ತರ ಎರಡನೇ ಸ್ಥಾನ. ಗಮನಿಸಿಕೊಳ್ಳಿ, ಹಾಲಿನ ಉತ್ಪಾದನೆ ಹಾಗೂ ರಾಸುಗಳ ಸಾಕಾಣಿಕೆಯಲ್ಲಿ ಹಾಸನ ಜಿಲ್ಲೆ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಹೇಳಿ ನಾವು ಕೇಳಿದಂತಹ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಎರಡನೇ ಸ್ಥಾನ. ಸಾಕಷ್ಟು ಸರಿಯಾದಂತಹ ಉತ್ತರಗಳು ಬರೆದು ಕಳುಹಿಸಿದ್ರಿ. ಸರಿಯಾದಂತಹ ನಿಗದಿತ ದಿನದೊಳಗಾಗಿ ನಮ್ಮ ಕೈ ಸೇರಿದಂತಹ ಉತ್ತರಗಳನ್ನು ಬರೆದ ಶ್ರೋತೃಗಳ ಹೆಸರನ್ನ ಈಗ ಹೇಳ್ತಾ ಇದ್ದೇವೆ. ಕೆಎ ವರದರಾಜು, ಕವಳಿಕೆರೆ ಗ್ರಾಮ, ಆಲೂರು ತಾಲೂಕು. ದಾವಣಗೆರೆ ಜಿಲ್ಲೆ ಚನ್ನಗಿರಿಯ ಮರಬನಹಳ್ಳಿಯ ಟಿಸಿ ಬಸವರಾಜು. ಆಲೂರು ತಾಲೂಕು ರಾಯರಕೊಪ್ಪಲಿನ ಪಾರ್ವತಿ ಮಲ್ಲೇಶ್. ಬೇಲೂರು ತಾಲೂಕು ಬಾರೆಮನೆಯ ಹೆಚ್ಚಿ ಭಾಗೀರಥಿ. ನಾಗಮಂಗಲ ತಾಲೂಕು ಅಗಚಹಳ್ಳಿಯ ಎಟಿ ಅನಂತಕುಮಾರ್. ಚನ್ನರಾಯಪಟ್ಟಣ ತಾಲೂಕು ನುಗ್ಗೇಹಳ್ಳಿಯ ಚಿನ್ನೇನಹಳ್ಳಿ ಗ್ರಾಮದ ಸಿಜೆ ವಾಣಿ. ಬೇಲೂರು ತಾಲೂಕು ತೆಂಡೇಕೆರೆಯ ಟಿಡಿ ತಮ್ಮಣ್ಣಗೌಡ. ಬೇಲೂರು ತಾಲೂಕು ಗೊರೂರಿನ ಜಿಬಿ ಈಶ್ವರಪ್ಪ. ಚನ್ನರಾಯಪಟ್ಟಣದ ಎಸ್ಎಂ ಶೋಭ. ಹಾಸನ ತಾಲೂಕು ತಮ್ಲಾಪುರದ ಎಚ್ಡಿ ಶ್ರದ್ಧಾ ಹಾಗೂ ಹಾಸನ ತಾಲೂಕು ಹಂಡ್ರಂಗಿ ಗ್ರಾಮದ ಬಿ ಮಂಜುನಾಥ್. ಸರಿಯಾದಂತಹ ಉತ್ತರವನ್ನ ನಮಗೆ ಬರೆದು ಕಳುಹಿಸಿದ ಶ್ರೋತೃಗಳಿಗೆ ಧನ್ಯವಾದಗಳು. ಈಗ ವಿಜೇತರನ್ನ ಆರಿಸುವ ಸಮಯ. ಲಾಟರಿ ಮೂಲಕ ಆಯ್ಕೆಯಾದ ವಿಜೇತರು ಹಾಸನ ತಾಲೂಕು ತಮ್ಲಾಪುರದ ಎಚ್ಡಿ ಶ್ರದ್ಧಾ ಹಾಗೂ ಆಲೂರು ತಾಲೂಕು ರಾಯರಕೊಪ್ಪಲು ಗ್ರಾಮದ ಪಾರ್ವತಿ ಮಲ್ಲೇಶ್. ವಿಜೇತರಿಗೆ ಅಭಿನಂದನೆಗಳು. ರೈತ ಬಾಂಧವರೇ, ಇನ್ನು ಈ ವಾರದ ಪ್ರಶ್ನೆ, ಒಂದು ಎಕರೆ ಪ್ರದೇಶದಲ್ಲಿ ಎಷ್ಟು ಜೇನು ಪೆಟ್ಟಿಗೆಗಳನ್ನು ಇಡಬಹುದು ಅನ್ನೋದು ಇಂದಿನ ಪ್ರಶ್ನೆ. ಗಮನಿಸಿಕೊಳ್ಳಿ, ಈ ವಿಚಾರಕ್ಕೆ ಪೂರಕವಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಜಿ ಪ್ರಮೋದ್ ಅವರು ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಪ್ರಶ್ನೆಯನ್ನು ಗಮನಿಸಿಕೊಳ್ಳಿ, ಒಂದು ಎಕರೆ ಪ್ರದೇಶದಲ್ಲಿ ಎಷ್ಟು ಜೇನು ಪೆಟ್ಟಿಗೆಗಳನ್ನು ಇಡಬಹುದು? ನಿಮ್ಮ ಸರಿಯಾದಂತಹ ಉತ್ತರಗಳು ಬರುವ ಸೋಮವಾರದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಕಳುಹಿಸಿಕೊಡಿ. ನಮ್ಮ ವಿಳಾಸ, ನಿಲಯದ ನಿರ್ದೇಶಕರು, ಕೃಷಿ ಕಂಕಣ ಪ್ರಾಯೋಜಿತ ಬಾನುಲಿ ಸರಣಿ ಕಾರ್ಯಕ್ರಮ, ಕೃಷಿರಂಗ ಕಿಸಾನ್ ವಾಣಿ ವಿಭಾಗ, ಆಕಾಶವಾಣಿ, ಸಾಲಗಮ ರಸ್ತೆ, ಹಾಸನ 573202. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ತೆನೆಗೆ ತೆನೆಯ ಸಿಹಿ ಮುತ್ತು ಹೊಸ ಗಾಳಿ ಬೀಸುವಾಗ, ಬೆವರ ಬೆಲೆ ನಮಗೆ ಗೊತ್ತು ತೆನೆ ತೂಗಿಯಾಡುವಾಗ. ಇದುವರೆಗೂ ಸಮಗ್ರ ಕೃಷಿ ಪದ್ಧತಿಗಳ ಅಳವಡಿಕೆ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ನೆರವು ಗೋರಾ ರವಿಶಂಕರ್. ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ ಜೈ ರೈತನಿಗೆ ಜೈ. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದ್ದವರು ಕೃಷಿ ಇಲಾಖೆ ಹಾಸನ. ಬೆವರಿನ ಹನಿಗಳ ಪ್ರತಿಫಲವೇ ದವಸದ ರಾಶಿಯು, ನೆಲದಲೆ ಅಡಗಿದ ರೈತನಿಗೆ ಮಧುರೆ ಕಾಶಿಯು. ಮೇ 9ರಂದು ಅರಕಲಗೂಡು ತಾಲೂಕಿನ ಮಗ್ಗೆಮನೆ ಪ್ಲಾಂಟೇಷನ್ನಲ್ಲಿ ಹಮ್ಮಿಕೊಂಡಿರುವ ಪ್ರಗತಿಪರ ರೈತರ ಸಭೆ ಕುರಿತು ಬೆಳೆಗಾರರಾದ ಅರವಿಂದ ಭೂತನಕಾಡು ಅವರಿಂದ ಮಾಹಿತಿ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಪ್ರಾಯೋಜಕರು ಹಸಿರು ಆರ್ಗ್ಯಾನಿಕ್ಸ್ ಮತ್ತು ಹಸಿರು ಕೃಷಿ ಪ್ರವಾಸೋದ್ಯಮ ಚಿಕ್ಕಮಗಳೂರು. ಆತ್ಮೀಯ ರೈತ ಬಾಂಧವರೇ ಹಾಗೂ ಕೇಳುಗರೇ, ತಮ್ಮೆಲ್ಲರಿಗೂ ನಮಸ್ಕಾರ. ಪ್ರಗತಿಪರ ರೈತರ ಸಭೆ ಹಾಗೂ ಭವಿಷ್ಯದಲ್ಲಿ ಕೃಷಿ ಎನ್ನುವಂತಹ ಒಂದು ಬೃಹತ್ ಕಾರ್ಯಕ್ರಮವನ್ನು ಮೂಡಿಗೆರೆಯ ಹಸಿರು ಆರ್ಗ್ಯಾನಿಕ್ಸ್ ಅವರು ಆಯೋಜನೆಯನ್ನ ಮಾಡಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಹಸಿರು ಆರ್ಗಾನಿಕ್ಸ್ನ ಮುಖ್ಯಸ್ಥರಾದ ಅರವಿಂದ ಭೂತನಕಾಡು ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮ್ಮ ದೇಶದಲ್ಲೇ ಅತ್ಯಂತ ದೊಡ್ಡ ಒಂದು ಕಾರ್ಯಕ್ರಮವನ್ನು ಕೃಷಿಗೆ ಸಂಬಂಧಪಟ್ಟ ಹಾಗೆ ಪ್ರಗತಿಪರ ರೈತರ ಸಭೆ ಮತ್ತು ಭವಿಷ್ಯದಲ್ಲಿ ಕೃಷಿ ಎನ್ನುವ ಒಂದು ಟೈಟಲ್ ಮೇಲೆ ತಾವು ಪ್ರಾರಂಭವನ್ನು ಮಾಡ್ತಾ ಇದ್ದೀರಿ. ಯಾವತ್ತು ನಡೀತಾ ಇದೆ ಇದು, ಎಲ್ಲಿ ನಡೀತಾ ಇದೆ? ಇದು ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ದೊಡ್ಡಮಗೆ ಗ್ರಾಮದ ಮಗ್ಗೆಮನೆ ಪ್ಲಾಂಟೇಷನ್ ಎಂಬಲ್ಲಿ May 9th ನಡೀತದೆ. ಯಾವ ಉದ್ದೇಶದಿಂದ ನಡೀತಾ ಇದೆ ಇದು? ಈ ಕಾರ್ಯಕ್ರಮದ ಉದ್ದೇಶ ಎಲ್ಲಾ ಪ್ರಗತಿಪರ ಕೃಷಿಕರನ್ನು ಒಂದೆಡೆ ಸೇರಿಸಿಬಿಟ್ಟು ಕೃಷಿ ಬಗ್ಗೆ ಹೊಸದು ಅನ್ವೇಷಣೆ ಏನ್ ನಡೀತಾ ಇದೆ ಅದ್ರ ಬಗ್ಗೆ ನಾವು ಅವತ್ತಿನ ದಿವಸ ಆ ಕಾರ್ಯಕ್ರಮದಲ್ಲಿ ಅವರಿಗೆ ಹೇಳ್ಕೊಡ್ತಾ ಇದ್ದೀವಿ. ಏನೆಲ್ಲ ವಿಶೇಷತೆಗಳು ಒಂದು ದಿವಸದ ಕಾರ್ಯಕ್ರಮದಲ್ಲಿ ಇರುತ್ತೆ? ಇದು ಬೆಳಿಗ್ಗೆ 10 ಸಾಯಂಕಾಲ 6 ತನಕನು ಇರುತ್ತೆ. ಇಲ್ಲಿ ಮೊದಲಿಗೆ ಈಗ ಬಂದ ರೈತರು ಅಲ್ಲಿ ಈಗ ಹಲವಾರು ಈಗ ಪೆಪ್ಪರು, ಕಾಫಿ, ಎಕ್ಸಾಟಿಕ್ ಫ್ರೂಟ್ಸ್, ಸ್ಯಾಂಡಲ್ವುಡ್ಡು, ಈ ತರದೆಲ್ಲಾ ಬೆಳೆಗಳು ಇದನ್ನೆಲ್ಲ ಅವರು ಭೇಟಿ ಕೊಡಬಹುದು. ಅಲ್ಲಿ ಚರ್ಚೆಗಳು ನಡೀತದೆ. ಆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಅವರು ಬೆಳೆಗಳ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಬಹುದು. ಏನೆಲ್ಲ ವಿಶೇಷತೆಗಳು ಮಗ್ಗೆಮನೆ ಪ್ಲಾಂಟೇಷನ್ ಇದೆ? ಮಗ್ಗೆಮನೆ ಪ್ಲಾಂಟೇಷನ್ ಎಲ್ಲ ರೈತರಿಗೆ ಸಾಮಾನ್ಯವಾಗಿ ಈಗಾಗಲೇ ಗೊತ್ತಿದೆ. ಸೊ ಅವರಿಗೆ ಡಾಕ್ಟರೇಟ್ ಮತ್ತೆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಸುಮಾರು 600 ಇರುವ ಈ ಜಾಗದಲ್ಲಿ ಮುಖ್ಯವಾಗಿ 1000 ದನಗಳನ್ನು ಸಾಕ್ಬಿಟ್ಟು ಇಸ್ರೇಲ್ ಟೆಕ್ನಾಲಜಿಯಲ್ಲಿ ಹೊಸ ಮಾದರಿಯಲ್ಲಿ ಅವರು ಅದನ್ನ ಒಂದು ಡೈರಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ. ಅವ್ರದ್ದು ಡೈರಿ ಪ್ರಾಡಕ್ಟ್ಸ್ಗಳು ಅಷ್ಟೇ, ಬೇಕಾದಷ್ಟಿದೆ. ಇವತ್ತು ಬೇರೆ ಬೇರೆ ಕಡೆ ಅದನ್ನ ಮಾರ್ಕೆಟ್ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ವಿಶೇಷ ಬೆಳೆಗಳು ಈಗ ಮೆಕಡಮಿಯ ಇರ್ಬೋದು, ನಟ್ಮೆಗ್ ಇರ್ಬೋದು, ಕಾಫಿ, ಪೆಪ್ಪರು, ಹಣ್ಣಿನ ಬೆಳೆಗಳು, ಸುಮಾರು 200 ಗಂಧ ಮತ್ತೆ ಕಾಡ್ಮಮ್ ಎಲಕ್ಕಿ ಪ್ರೊಸೆಸಿಂಗು, ಅಡಿಕೆದು ಪ್ರೊಸೆಸಿಂಗು. ಸೊ ಇದನ್ನೆಲ್ಲ ರೈತರು ನೋಡಬಹುದು. ಈ ಒಂದು ಕಾರ್ಯಕ್ರಮದಲ್ಲಿ ಯಾವೆಲ್ಲ ಪ್ರಗತಿಪರ ಕೃಷಿಕರು ಭಾಗವಹಿಸಿ ರೈತರಿಗೆ ಮಾಹಿತಿಯನ್ನು ಮಾಡಿಕೊಡ್ತಾರೆ? ಇದು ಭವಿಷ್ಯದಲ್ಲಿ ಕೃಷಿ ಅಂತ ಕಾನ್ಸೆಪ್ಟ್ ಏನಿದೆ ಅದ್ರ ಬಗ್ಗೆ ನಾವು ಹೆಚ್ಚು ಒತ್ತು ಕೊಡ್ತೀವಿ. ಮುಂದೆ ಕೃಷಿ ಹೇಗಿರುತ್ತೆ, ಕೃಷಿಯಲ್ಲಿ ಏನೇನು ಹೊಸದು ಬಂದಿದೆ ಅಂತ. ಸೊ ಅದಕ್ಕೋಸ್ಕರ ಈಗ ಕಾಫಿ ಅಂದಾಗ ಅದ್ರ ಬಗ್ಗೆ ಸುಹಾಸ್ ಭರದ್ವಾಜ್ ಅಂತ ಈ ಸ್ಪೆಷಾಲಿಟಿ ಕಾಫಿ ಬಗ್ಗೆ ಮಾಡ್ತಾರೆ. ಅವರು ಇಂಟರ್ನ್ಯಾಷನಲ್ ಇದರಲ್ಲೆಲ್ಲ ಅವಾರ್ಡ್ ತಗೊಂಡಿದ್ದಾರೆ. ಅದ್ರ ಜೊತೆಗೆ ಡಾಕ್ಟರ್ ವೇಣುಗೋಪಾಲ್ ಪೆಪ್ಪರ್ ಬಗ್ಗೆ ಸಂಪೂರ್ಣ ಮಾಹಿತಿ, ಯಾವುದು ಹೊಸ ಹೊಸ ಪೆಪ್ಪರ್ ಅಲ್ಲಿ ತಳಿಗಳು ಬಂದಿದೆ, ಅದರಲ್ಲೂ ಡಿಸೀಸ್ ಫ್ರೀ, ಈ ತರದ್ದು ನರ್ಸರಿಯಿಂದ ಹಿಡಿದು ಅವರು ಪ್ರೊಸೆಸಿಂಗ್ ತನಕ ಅವರು ಅವತ್ತಿನ ದಿವಸ ಪ್ರೆಸೆಂಟೇಷನ್ ಕೊಡ್ತಾರೆ. ಅದಾದ ಮೇಲೆ ಇವತ್ತು ಕೃಷಿಗೆ ಬೇಕಾಗಿರೋದು ಮುಖ್ಯ ನೀರು. ನೀರೇ ಇಲ್ಲ ಅಂದ್ರೆ ಇವತ್ತು ಕೃಷಿ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ಈ ನೀರಾವರಿ ಬಗ್ಗೆ, ಸ್ಮಾರ್ಟ್ ಇರಿಗೇಷನ್ ಬಗ್ಗೆ ಮಾತನಾಡೋದಕ್ಕೆ ಒಬ್ರು ಪುತ್ತೂರಿಂದ ಅನಂತ ರಾಮಕೃಷ್ಣ ಅಂತ ಬರ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನೋಂದಣಿಯನ್ನ ಮಾಡಿಕೊಳ್ಳುವಂತದ್ದು ಹೇಗೆ? ನಾವು ನಮ್ಮ ನಂಬರ್ಗಳನ್ನ ಕೊಡ್ತೀವಿ. ಸೊ ನೋಂದಣಿ ಕಡ್ಡಾಯ. ಫೋನ್ ಮುಖಾಂತರ ಮಾಡಿಬಿಟ್ಟು ಅವರು ರಿಜಿಸ್ಟ್ರೇಷನ್ ಮಾಡಿಕೊಂಡು ಕಾರ್ಯಕ್ರಮಕ್ಕೆ ಬರಬಹುದು. ಸಂಪರ್ಕ ಸಂಖ್ಯೆಯನ್ನ ಒಮ್ಮೆ ಹೇಳಿ. 9448320473. ಇನ್ನೊಮ್ಮೆ ಸಂಪರ್ಕ ಸಂಖ್ಯೆಯನ್ನ ಹೇಳಿ. 9448320473. ಒಳ್ಳೆಯದು. ಅರವಿಂದ ಭೂತನಕಾಡು ಅವರೇ, ಇದುವರೆಗೆ ಪ್ರಗತಿಪರ ರೈತರ ಸಭೆ ಹಾಗೂ ಭವಿಷ್ಯದಲ್ಲಿ ಕೃಷಿ ಎನ್ನುವ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ May 9 ಅರಕಲಗೂಡು ತಾಲೂಕಿನ ಮಗ್ಗೆಮನೆ ಪ್ಲಾಂಟೇಷನ್ನಲ್ಲಿ ಹಮ್ಮಿಕೊಂಡಿರುವ ಪ್ರಗತಿಪರ ರೈತರ ಸಭೆ ಕುರಿತು ಬೆಳೆಗಾರರಾದ ಅರವಿಂದ ಭೂತನಕಾಡು ಅವರಿಂದ ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಪ್ರಾಯೋಜಕರು ಹಸಿರು ಆರ್ಗ್ಯಾನಿಕ್ಸ್ ಮತ್ತು ಹಸಿರು ಕೃಷಿ ಪ್ರವಾಸೋದ್ಯಮ ಚಿಕ್ಕಮಗಳೂರು. ಚಿಕ್ಕಮಗಳೂರಿನ ಹಸಿರು ಆರ್ಗ್ಯಾನಿಕ್ಸ್ ಮತ್ತು ಹಸಿರು ಕೃಷಿ ಪ್ರವಾಸೋದ್ಯಮ ವತಿಯಿಂದ ಭಾರತದ ಅತಿದೊಡ್ಡ ಪ್ರಗತಿಪರ ಕೃಷಿಕರ ಸಭೆ 2026 ಮೇ ತಿಂಗಳಿನ 9 ಆಯೋಜನೆಗೊಂಡಿದೆ. ಅರಕಲಗೂಡು ತಾಲೂಕು ದೊಡ್ಡಮಗ್ಗೆಯ ಪ್ರಗತಿಪರ ಕೃಷಿಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಎಂಸಿ ರಂಗಸ್ವಾಮಿ ಅವರ ಮಗ್ಗೆಮನೆ ಪ್ಲಾಂಟೇಷನ್ನಲ್ಲಿ ಆಯೋಜನೆಗೊಂಡಿದೆ. ನೋಂದಣಿಗಾಗಿ ಸಂಪರ್ಕಿಸಿ 9900055337. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಹ್ಯುಂಡೈ ಎಕ್ಸ್ ಶೋರೂಮ್ 5.55 46 ವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.